ಸಾವಿತ್ರಿ ಪೂರ್ಣಚಂದ್ರ. ಪ್ರಿಯ ಕೇಳುಗರೆ, ಈಗ ನಮ್ಮ ಜೊತೆಗಿದ್ದಾರೆ ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ತು ICARನ ಅಂಗಸಂಸ್ಥೆಯಾಗಿರುವ ಪುತ್ತೂರಿನ ಮೊಟ್ಟೆ ತಡಕದಲ್ಲಿರುವ ಗೇರು ಸಂಶೋಧನಾ ನಿರ್ದೇಶನಾಲಯದಲ್ಲಿ ಕೀಟಶಾಸ್ತ್ರ ವಿಭಾಗದಲ್ಲಿ ಪ್ರಧಾನ ವಿಜ್ಞಾನಿಗಳಾಗಿರುವ ಡಾಕ್ಟರ್ TN ರವಿಪ್ರಸಾದ್ ಅವರು. ಇವರು ಕಳೆದ 32 ವರ್ಷಗಳಿಂದ ಈ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರೀಗ ಗೇರು ಬೆಳೆಯ ಇಳುವರಿ ಸಮಯದಲ್ಲಿ ಹಾನಿ ಮಾಡುವ ಚಹಾ ಸೊಳ್ಳೆ ಕುರಿತಾಗಿ ಮಾತನಾಡ್ತಾರೆ. ಡಾಕ್ಟರ್ TN ರವಿಪ್ರಸಾದ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಸರ್. ಇದೀಗ ಗೇರು ಬೆಳೆಯ ಇಳುವರಿ ಸಮಯದಲ್ಲಿ ಹಾನಿ ಮಾಡುವ ಚಹಾ ಸೊಳ್ಳೆ ಕುರಿತಾಗಿ ಒಂದಷ್ಟು ಮಾಹಿತಿಗಳು, ನಿರ್ವಹಣೆಯ ವಿಧಾನ ಇತ್ಯಾದಿಗಳನ್ನು ತಿಳಿಸಬೇಕಾಗಿ ತಮ್ಮಲ್ಲಿ ಕೋರಿಕೆ. ಸಂತೋಷ. ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಗಮನ ಕೊಟ್ಟು ಕೇಳ್ತಾ ಇರತಕ್ಕಂಥ ಎಲ್ಲ ಗೇರು ಕೃಷಿಕರಿಗೆ ನನ್ನ ನಮಸ್ಕಾರಗಳು. ನೀವು ಕೇಳಿದಂತೆ ಗೇರು ಬೆಳೆಯಲ್ಲಿ ಬೆಳೆ ಬರುವ ಸಮಯದಲ್ಲಿ ಮುಖ್ಯವಾಗಿ ಹಾನಿ ಉಂಟು ಮಾಡತಕ್ಕಂಥ ಕೀಟಗಳಲ್ಲಿ ಪ್ರಮುಖವಾದದ್ದು ಚಹಾ ಸೊಳ್ಳೆ. ಹೆಚ್ಚಿನ ಜನಗಳಿಗೆ ಆಶ್ಚರ್ಯ ಆಗಬಹುದು, ಇದೇನಪ್ಪ ಗೇರು ಬೆಳೆಯಲ್ಲಿ ಮಾತಾಡುವಾಗ ಚಹಾ ಸೊಳ್ಳೆ ಅಂತ ಹೇಳ್ತದೆ ಅಂತ. ಕಾರಣ ಏನಿದಕ್ಕೆ ಈ ಒಂದು ಸಾಮಾನ್ಯ ಹೆಸರು ಬರಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಇದೇ ಪ್ರಭೇದಕ್ಕೆ ಸೇರಿದ, ಸಮೀಪದ ಪ್ರಭೇದಕ್ಕೆ ಸೇರಿದಂತಹ ಹೆಲೋಪಿಲ್ಟಿಸ್ ಗುಂಪಿನ ಒಂದು ಕೀಟ ಚಹಾ ತೋಟದಲ್ಲಿ ತೀವ್ರವಾಗಿ ಹಾನಿ ಉಂಟು ಮಾಡುತ್ತದೆ. ಅದಕ್ಕೆ ನೀಡಿರತಕ್ಕಂಥ ಸಾಮಾನ್ಯ ಹೆಸರನ್ನೇ ನಾವು ಈ ಕೀಟಕ್ಕೆ ಕೂಡ ಬಳಸ್ತಾ ಇದ್ದೇವೆ. ಮುಖ್ಯವಾಗಿ ಈ ಕೀಟದ ಒಂದು ಪ್ರಭಾವ ಎಷ್ಟಿರ್ತದೆ ಅಂತ ಹೇಳಿದ್ರೆ, ಕೆಲವೊಮ್ಮೆ ಇಳುವರಿಯ ಪ್ರಮಾಣ ಶೇಕಡ 50-70% ಕಡಿಮೆ ಆಗುವ ಸಂಭವ ಕೂಡ ಉಂಟು. ವಾತಾವರಣದಲ್ಲಿ ಏರುಪೇರು ಆದರೆ ಕೆಲವೊಮ್ಮೆ ಶೇಕಡ 100% ಕೂಡ ನಿಮಗೆ ಇದರ ಹಾನಿ ಉಂಟಾಗುವಂತಹ ಸಾಧ್ಯತೆ ಇದೆ. ನಾನು ಇದರ ಕೆಲವು ವಿಷಯಗಳನ್ನು ವಿವರವಾಗಿ ನಿಮಗೆ ತಿಳಿಸಿಕೊಡ್ತೇನೆ. ಎಲ್ಲ ಕೃಷಿಕರು ಇದನ್ನು ಗಮನ ಕೊಟ್ಟು ಕೇಳಿ ಆ ಪ್ರಕಾರವಾಗಿ ನೀವು ಅದನ್ನು ಸಮಯಕ್ಕೆ ಸರಿಯಾಗಿ ಅದರ ಒಂದು ಹತೋಟಿ ಅಥವಾ ನಿಯಂತ್ರಣ ಕ್ರಮಗಳನ್ನು ಕೈಗೊಂಡ್ರೆ ನಿಮಗೆ ತುಂಬಾ ಒಂದು ಪ್ರಯೋಜನಕಾರಿಯಾಗಿ ಪರಿಣಮಿಸುತ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಈ ಚಹಾ ಸೊಳ್ಳೆ ಇದರ ಹೆಸರಿನ ವ್ಯುತ್ಪತ್ತಿ ಹೇಗೆ ಅಂತ ಗೊತ್ತಾಯ್ತು. ಇದು ಅತ್ಯಂತ ಆತಂಕಕಾರಿ ಕೀಟ, ಇಳುವರಿಗೆ ನಷ್ಟ ಉಂಟು ಮಾಡುತ್ತದೆ ಅಂತ ಹೇಳಿದ್ರಿ ಸರ್. ಈ ಬೆಳೆ ಬರುವ ಹೊತ್ತಿಗೆ ಎಲೆಗಳು ಒಣಗಿ ಹೋಗ್ತವೆ, ಅದು ಚಹಾ ಸೊಳ್ಳೆ ಕೀಟದಿಂದಾಗಿ ಅಂತ. ಮತ್ತೆ ಇದು ಹೇಗೆಲ್ಲ ಹಾನಿ ಉಂಟು ಮಾಡ್ತದೆ ಅಂತ ತಿಳಿಸಿ ಸರ್. ಮುಖ್ಯವಾಗಿ ಈ ಕೀಟದ ಹಾನಿಯ ಲಕ್ಷಣಗಳ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಾಧಾರಣವಾಗಿ ಕೃಷಿಕರಲ್ಲಿ ಕಂಡು ಬರ್ತಕ್ಕಂಥ ಒಂದು ತೊಂದರೆ ಅಂತ ಹೇಳಿದ್ರೆ, ತೊಂದರೆ ಅಂತ ಹೇಳಲಿಕ್ಕಿಂತ ಹೆಚ್ಚಾಗಿ ಅವರಲ್ಲಿ ಒಂದು ಗಮನಿಸದೇ ಇರತಕ್ಕಂಥ ಅಂಶ ಏನಂತ ಹೇಳಿದರೆ, ಚಹಾ ಸೊಳ್ಳೆಯ ಹಾನಿಯ ಪ್ರಾಥಮಿಕ ಲಕ್ಷಣಗಳನ್ನು ಇವರು ಗುರುತಿಸೋದಕ್ಕೆ ತಪ್ಪಿ ಹೋಗ್ತದೆ. ಇದನ್ನು ಗುರುತಿಸದೆ ತದನಂತರ ನಾವೇನೇ ಕೀಟನಾಶಕದ ಸಿಂಪರಣೆ ಕೈಗೊಂಡರೂ ಕೂಡ ಅದು ಫಲಪ್ರದ ಆಗುವುದಿಲ್ಲ. ಮುಖ್ಯವಾಗಿ ಅಂತ ಹೇಳಿದ್ರೆ ಈ ಕೀಟದ ಹಾನಿಯ ಲಕ್ಷಣಗಳ ಬಗ್ಗೆ ಮೂಲತಃ ಹೇಳ್ತೇನೆ. ಈ ಕೀಟ ಇತರೆ ಕೀಟಗಳಂತೆ ಎಲೆ ಅಥವಾ ಯಾವುದೇ ಒಂದು ಭಾಗವನ್ನು ಕಚ್ಚಿ ತಿನ್ನುವ ಜಾತಿಗೆ ಸೇರಿದ್ದಲ್ಲ. ಇದು ಗಿಡದಲ್ಲಿ ಇರತಕ್ಕಂತಹ ಜೀವರಸವನ್ನು ಹೀರುತ್ತದೆ ಮತ್ತು ಆ ರಸ ಹೀರುವ ಸಂದರ್ಭದಲ್ಲಿ ತನ್ನ ಜೊಲ್ಲನ್ನು ಅಥವಾ ತನ್ನ ದೇಹದಿಂದ ಕೆಲವು ಕಿಣ್ವಗಳನ್ನು ಆ ಗಿಡದ ಒಳಕ್ಕೆ ಅದು ಸ್ರವಿಸ್ತದೆ. ಹೀಗೆ ಬಿಡುಗಡೆಗೊಳಿಸಿದಂಥ ಕಿಣ್ವಗಳು ಆ ಗಿಡದ ಎಲ್ಲ ಒಂದು ಜೀವಕೋಶಗಳನ್ನು ನಷ್ಟ ಉಂಟು ಮಾಡಿ ಆ ಭಾಗ ಒಣಗ್ತಾ ಬರ್ತದೆ. ಈ ಭಾಗ ಒಣಗಿದ ಮೇಲೆ ನಿಮಗೆಲ್ಲ ಗೊತ್ತಿರಬಹುದು, ಹೊಸದಾಗಿ ಚಿಗುರು ಬಂದ ನಂತರವೇ ಅದರಲ್ಲಿ ನಮಗೆ ಹೂಗೊಂಚಲು ಬರುವಂಥದ್ದು. ಯಾವಾಗ ಚಿಗುರು ಹಾನಿ ಆಗ್ತದೋ ಅದರಲ್ಲಿ ಹೂಗೊಂಚಲು ಬರುವ ಸಾಧ್ಯತೆ ಇಲ್ಲ. ಹಾಗಾಗಿ ನಮಗೆ ಆ ವರ್ಷದ ಬೆಳೆಗೆ ಇದು ತೀವ್ರವಾದ ಒಂದು ಧಕ್ಕೆ ಉಂಟು ಮಾಡುತ್ತದೆ. ಮುಖ್ಯವಾಗಿ ಅಂತ ಹೇಳಿದ್ರೆ ಇದರ ಜೀವನ ಕ್ರಮದ ಬಗ್ಗೆ ಹೇಳ್ತೇನೆ. ಇದು ಕೀಟ ತನ್ನ ಮೊಟ್ಟೆಗಳನ್ನು ಎಲೆಯ ಮೇಲ್ಭಾಗದಲ್ಲಿ ಇಡುವಂಥದ್ದಲ್ಲ. ಇದರ ಒಂದು ವಿಶೇಷತೆ ಏನಂತ ಹೇಳಿದ್ರೆ, ತನ್ನ ಮೊಟ್ಟೆಯನ್ನು ಎಳತ್ತಾದಂಥ ಭಾಗದಲ್ಲಿ ಒಳಗೆ ಹುದುಗಿಸಿ ಇಡ್ತದೆ. ಅದು ಹುದುಗಿಸಿಟ್ಟಾಗ ಅದರಿಂದಲೇ ಜೀವಕೋಶಗಳ ನಡುವಿನಲ್ಲಿ ಇರತಕ್ಕಂಥ ತೇವಾಂಶವನ್ನು ಎಳ್ಕೊಂಡು ಮೊಟ್ಟೆಗಳು ಕೂಡ ಪುನಃ ಬೆಳೀತದೆ. ಅಲ್ಲಿಂದ ಬಂದ ಮರಿ ಹುಳುಗಳು ಸಾಧಾರಣ 15-21 ದಿವಸದ ತನಕ ಕೀಟ ಮಾಮೂಲಿನಂತೆ ರಸ ಹೀರ್ಕೊಂಡು ದೊಡ್ಡದಾಗಿ ಬೆಳೀತದೆ. ಮತ್ತೆ ಇದು ಸಾಧಾರಣವಾಗಿ ಬೇಗ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹರಡುತ್ತದೆ. ಇದು ಅದರ ಹಾನಿಯ ಲಕ್ಷಣಗಳು. ಅಂದರೆ ಒಂದು ತಿಂಗಳ ಒಳಗಾಗಿ ಈ ಕೀಟ ಸಾಕಷ್ಟು ಹಾನಿ ಮಾಡುತ್ತದೆ. ಒಂದು ಪ್ರತಿಯೊಂದು ಕೀಟವೂ ಕೂಡ ತನ್ನ ಜೀವನ ಚಕ್ರದಲ್ಲಿ ಕಡೆ ಪಕ್ಷ 100-150 ಚಿಗುರುಗಳನ್ನು ನಾಶ ಮಾಡುವ ಶಕ್ತಿಯನ್ನು ಹೊಂದಿರುತ್ತದೆ. ಹಾಗಾಗಿ ರೈತರು ಆಗಾಗ ತೋಟಗಳಿಗೆ ಈ ಬೆಳೆ ಬರುವ ಸಂದರ್ಭದಲ್ಲಿ ಹೋಗಿ ನೋಡಿಕೊಂಡು ಯಾವುದಾದರೂ ಚಿಗುರು ತಿಂದ ಭಾಗದಲ್ಲಿ ನಮಗೆ ಮುಖ್ಯವಾಗಿ ಕಾಣತಕ್ಕಂಥ ಒಂದು ಸೂಚನೆ ಅಥವಾ ಚಿಹ್ನೆ ಏನಂತ ಹೇಳಿದ್ರೆ, ಕಪ್ಪು ಬಣ್ಣದ ಉದ್ದುದ್ದನೆ ಗೀಟುಗಳು ಕಾಣುತ್ತದೆ ಶುರುವಿನ ಹಂತದಲ್ಲಿ. ಆ ಹಂತದಲ್ಲಿಯೇ ನಾವು ಕಂದು ಅಥವಾ ಕಪ್ಪು ಬಣ್ಣದ ಗೀಟು ಕಾಣಿಸ್ತಿದೆ ಅಂತ ಗೊತ್ತಾದ ಕೂಡಲೇ ಅದಕ್ಕೆ ಸೂಕ್ತವಾದಂಥ ನಾವು ಸಿಂಪರಣ ಕ್ರಮಗಳನ್ನು ಕೈಗೊಳ್ಳಬೇಕು. ಆಗ ಇದರ ನಿಯಂತ್ರಣ ಬಹಳಷ್ಟು ಮಟ್ಟಿಗೆ ಸಾಧ್ಯ, ಇದನ್ನು ಮಾಡಲಿಕ್ಕೆ ಆಗ್ತದೆ. ಇದೊಂದನ್ನು ರೈತರು ಮುಖ್ಯವಾಗಿ ಗಮನಿಸಬೇಕು ಅಂತ ಹೇಳಿ ನಾನು ವಿನಂತಿಸ್ತೇನೆ. ಸರ್, ನಿಯಂತ್ರಣ ಕ್ರಮಗಳು ಅಂತ ಹೇಳಿದ್ರಿ, ಯಾವ ರೀತಿಯಲ್ಲಿ ನಿಯಂತ್ರಣ ಮಾಡಬಹುದು? ಜೈವಿಕ ವಿಧಾನಗಳಿಂದ ನಿಯಂತ್ರಣ ಸಾಧ್ಯವಾ? ಸಾಧಾರಣವಾಗಿ ನಾವು ಜೈವಿಕ ವಿಧಾನಗಳಿಂದ ನಿಯಂತ್ರಣ ಮಾಡೋದನ್ನು ತುಂಬ ಅಪೇಕ್ಷಿಸುತ್ತೇವೆ. ಹಾಗೆ ಒಂದು ಸಸ್ಯಜನ್ಯ ಕೀಟನಾಶಕಗಳಿಂದ ಕೂಡ ನಿಯಂತ್ರಣ ಮಾಡಲಿಕ್ಕೆ ನಾವು ಪ್ರಯತ್ನಗಳನ್ನು ಮಾಡಿದ್ದೇವೆ. ಇಲ್ಲಿ ನಾನು ಒಂದು ನಿಖರವಾದ ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ನಿಸರ್ಗದಲ್ಲಿ ಈ ಕೀಟದ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪರೋಪಜೀವಿಗಳಿದೆ, ಪರಭಕ್ಷಕಗಳಿದೆ. ಪರೋಪಜೀವಿ ಅಂತ ಹೇಳಿದ್ರೆ ಪ್ಯಾರಾಸೈಟ್ ಅಂತ ಹೇಳ್ತೇವೆ, ಪರಭಕ್ಷಕ ಅಂತ ಹೇಳಿದ್ರೆ ಪ್ರಿಡೇಟರ್ ಅಂತ ಹೇಳ್ತೇವೆ, ಹಾಗೆ ಬೊಟಾನಿಕಲ್ ಇನ್ಸೆಕ್ಟಿಸೈಡ್, ಸಸ್ಯಜನ್ಯ ಕೀಟನಾಶಕಗಳು. ಇವು ಮೂರು ಕೂಡ ನಮ್ಮ ಒಂದು ಪರಿಸರಕ್ಕೆ ಹಾನಿಯನ್ನು ಉಂಟು ಮಾಡದಂತಹ ಒಂದು ಕ್ರಮಗಳು. ಆದರೆ ದುರದೃಷ್ಟವಶಾತ್ ಈ ಕೀಟದ ಪರೋಪಜೀವಿಗಳು ಅದನ್ನು ನಾವು ಅಭಿವೃದ್ಧಿಪಡಿಸಬೇಕಾದರೆ ಹೆಚ್ಚು ಸಂಖ್ಯೆಯಲ್ಲಿ, ಕಾರಣ ಇದು ಅಷ್ಟು ಫಲಪ್ರದ ಆಗಿಲ್ಲ. ಕಾರಣ ಏನಂತ ಹೇಳಿದರೆ, ಈ ಕೀಟ ನಾನು ಆಗಲೇ ತಿಳಿಸಿದ ಹಾಗೆ ಅದು ಮೊಟ್ಟೆಯನ್ನು ಸಸ್ಯದ ಒಳಭಾಗದಲ್ಲಿ ಇಡ್ತದೆ. ನಾವು ಸಸ್ಯದ ಒಳಭಾಗದಲ್ಲಿ ಇಟ್ಟ ಮೊಟ್ಟೆಗಳನ್ನು ಕತ್ತರಿಸಿ ನಮ್ಮ ಒಂದು ಸಂಶೋಧನಾ ಇದಕ್ಕೆ ಬಳಸಿಕೊಳ್ಳುವಾಗ ಮೊಟ್ಟೆಗಳು ಒಣಗಿಕೊಂಡು ಒಳಗಡೆ ಉತ್ಪತ್ತಿಯಾಗತಕ್ಕಂಥ ಮರಿಗಳು ಅಂದರೆ ಈ ಪರೋಪಜೀವಿಯ ಮರಿಗಳು ಹೊರಗೆ ಬರಲಿಕ್ಕೆ ಆಗೋದಿಲ್ಲ, ಅಲ್ಲೇ ಸುರುಟಿ ಹೋಗ್ತದೆ. ಮತ್ತು ಇದು ಒಂದು ಕೀಟ ಒಂದು ಮೊಟ್ಟೆಯಲ್ಲಿ ಒಂದು 8-10 ಮೊಟ್ಟೆಯೋ ಅದಕ್ಕಿಂತ ಜಾಸ್ತಿ ಮೊಟ್ಟೆಯೋ ಇಟ್ಟರೆ ಪರೋಪಜೀವಿಗಳನ್ನು ನಾವು ಜಾಸ್ತಿ ಪ್ರಮಾಣದಲ್ಲಿ ನಿರೀಕ್ಷಿಸಬಹುದು. ಆದರೆ ಈ ಕೀಟದ ಒಂದು ನೈಸರ್ಗಿಕ ಕ್ರಿಯೆ ಪ್ರಕಾರ ಒಂದು ಮೊಟ್ಟೆಯಲ್ಲಿ ಒಂದು ಅಥವಾ ಹೆಚ್ಚಂದ್ರೆ 2 ಮೊಟ್ಟೆ ಮಾತ್ರ ಇಡುತ್ತದೆ. ಹಾಗಾಗಿ ನಮಗೆ ಇದನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಅಭಿವೃದ್ಧಿ ಮಾಡಿ ರೈತರಿಗೆ ನಾವು ಅದನ್ನು ಸರಬರಾಜು ಮಾಡಲಿಕ್ಕೆ ಆಗ್ತಾ ಇಲ್ಲ. ಇನ್ನೊಂದು ಅಂತ ಹೇಳಿದೆ ನಾನು, ಏನಂದ್ರೆ ಪರಭಕ್ಷಕ ಅಂತ ಹೇಳಿ. ಈ ಪರಭಕ್ಷಕಗಳಲ್ಲಿ ಸಾಧಾರಣವಾಗಿ ಜೇಡ ಮತ್ತು ರೆಡುವಿಡ್ ಕೀಟಗಳು ಸಾಧಾರಣವಾಗಿ ಸಿಗ್ತದೆ. ಜೇಡ ಸಾಧಾರಣವಾಗಿ ಏನಂತ ಹೇಳಿದ್ರೆ ಅದು ಇಂಥದ್ದೇ ಒಂದು ನಿಖರವಾದ ಒಂದು ಕೀಟವನ್ನು ತಿನ್ನಬೇಕು ಅಂತ ಅದಕ್ಕೆ ಏನೂ ಇಲ್ಲ, ಯಾವುದಾದ್ರೂ ಒಂದು ಕೀಟ ಸಿಕ್ಕಿದ್ರೆ ಅದನ್ನು ತಿಂತದೆ. ಅದೇ ರೀತಿ ಈ ರೆಡುವಿಡ್ ಕೀಟ ಕೂಡ ಹಾಗೆ ಚಹಾ ಸೊಳ್ಳೆಯನ್ನೇ ಅದು ಅಪೇಕ್ಷಿಸಿಕೊಂಡು ಹೋಗೋದಿಲ್ಲ. ಹಾಗಾಗಿ ಇವುಗಳನ್ನು ನಾವು ಎಷ್ಟೇ ಸಂಖ್ಯೆಯಲ್ಲಿ ಬಿಡುಗಡೆಗೊಳಿಸಿದ್ರು ಕೂಡ ಅದು ಪ್ರಯೋಜನಕಾರಿಯಾಗಿ ಆಗ್ತಾ ಇಲ್ಲ. ನಾವು ಸಾಕಷ್ಟು 8-10 ವರ್ಷಗಳ ನಿರಂತರ ಪ್ರಯತ್ನದ ಮೂಲಕ ಕಂಡುಕೊಂಡಂತಹ ಸತ್ಯ ಇದು. ಈಗ ಈ ವಿಷಯಕ್ಕೆ ಬರೋಣ. ಸಸ್ಯಜನ್ಯ ಕೀಟನಾಶಕಕ್ಕೆ ಬಂದಾಗ ಹಲವಾರು ಸಸ್ಯಜನ್ಯ ಕೀಟನಾಶಕಗಳು ಇದೆ, ಅವುಗಳನ್ನು ನಾವು ಪ್ರಯೋಗ ಮಾಡಿ ನೋಡಿದ್ದೇವೆ. ಮೂಲತಃ ಅದರ ಎಲೆಗಳಾಗಲಿ ಅಥವಾ ತೊಗಟೆ ಆಗಿರಬಹುದು ಅಥವಾ ಬೇರಿನ ಅಥವಾ ಹಣ್ಣಿನ ಎಕ್ಸ್ಟ್ರಾಕ್ಟ್ಸ್ ಅಂತ ಏನು ಹೇಳ್ತೀವಿ ಅಲ್ಲಿಂದ ನಾವು ತೆಗೆದುಕೊಂಡಂತಹ ಕಷಾಯಗಳು, ಅದನ್ನು ಸಿಂಪರಣೆ ಮಾಡುವಾಗ ಇವೆಲ್ಲ ಎಲ್ಲಿ ಪ್ರಯೋಜನಕಾರಿ ಆಗ್ತದೆ ಅಂತ ಹೇಳಿದರೆ, ಎಲೆಗಳನ್ನು ಕಚ್ಚಿ ತಿಂತಕ್ಕಂಥ ಕೀಟಗಳು, ಬೈಟಿಂಗ್ ಅಂಡ್ ಚಿವಿಂಗ್ ಅಂತ ಹೇಳುವಂತಹ ಕೀಟಗಳಿಗೆ ಮಾತ್ರ ಇದು ಪ್ರಯೋಜನಕಾರಿಯಾಗ್ತದೆ. ಆದರೆ ಯಾವಾಗ ಈ ಕೀಟ ರಸ ಹೀರುವ ಗುಣ ಹೊಂದಿರುತ್ತದೋ, ತನ್ನ ಸೂಜಿಯನ್ನು ಗಿಡದೊಳಕ್ಕೆ ಹಾಕಿ ಅದರ ಮೂಲಕ ರಸ ಎಳ್ಕೊಳ್ಳುವಾಗ ನಮಗೆ ಅದರ ಸಾವನ್ನು ನಿರೀಕ್ಷಿಸಲಿಕ್ಕೆ ಆಗೋದಿಲ್ಲ. ಕೆಲವು ದಿವಸಗಳವರೆಗೆ ಅದು ಆಹಾರ ಸೇವನೆ ಮಾಡುವಂಥದ್ದು ಕಡಿಮೆಗೊಳಿಸಬಹುದೇ ವಿನಃ ಸಂಪೂರ್ಣ ನಮ್ಮ ಒಂದು ಆದಾಯಕ್ಕೆ ಧಕ್ಕೆ ಆಗದಂತೆ ತಡಿಲಿಕ್ಕೆ ನಮ್ಮ ಕೈಲಿ ಆಗೋದಿಲ್ಲ. ಮತ್ತೆ ಇನ್ನೊಂದು ವಿಷಯ ನಿಮ್ಗೆ ಇಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಈ ಕೀಟ ನಮ್ಮಲ್ಲಿ ಸಾಧಾರಣವಾಗಿ ಎಲ್ಲರೂ ಕೂಡ ಯಾವುದೇ ಒಂದು ಜೈವಿಕ ಅಥವಾ ಸಸ್ಯಜನ್ಯ ಕೀಟನಾಶಕ ಅಂತ ಹೇಳುವಾಗ ನಾವು ಕಹಿಬೇವನ್ನು ನಾವು ಸಾಧಾರಣವಾಗಿ ಜ್ಞಾಪಿಸಿಕೊಳ್ತೇವೆ. ಆದರೆ ದುರದೃಷ್ಟವಶಾತ್ ಈ ಕೀಟದ ಒಂದು ಗುಣ ಏನಂತ ಹೇಳಿದ್ರೆ, ಇದು ಕಹಿಬೇವಿಗೆ ಸಹ ಇದು ಹಾನಿ ಮಾಡುತ್ತದೆ. ಚಹಾ ಸೊಳ್ಳೆ ಗುಣ ಏನಂತ ಹೇಳಿದ್ರೆ, ಗೇರು ಗಿಡದಲ್ಲಿ ಎಳೆಯ ಭಾಗಗಳು ಸಿಕ್ಕದಿದ್ದಾಗ ಇದು ಚಹಾ ಸೊಳ್ಳೆ ಸಮೀಪದಲ್ಲಿ ನಮಗೆ ಕಹಿಬೇವಿನ ಗಿಡ ಇದ್ದರೆ ಅದನ್ನು ಕೂಡ ನಾಶ ಮಾಡುತ್ತದೆ. ಮತ್ತೆ ಅಲ್ಲಿ ಸಿಕ್ತಕ್ಕಂಥ ಅದರಲ್ಲಿ ಇರ್ತಕ್ಕಂಥ ಕೀಟನಾಶಕ ಅಂಶವಾದಂತಹ ಅಜಾಡಿರೆಕ್ಟಿನ್ ಅಂತ ಏನಿದೆ ಅದನ್ನು ಕೂಡ ಇದು ನಾಶ ಮಾಡಿಬಿಡುತ್ತದೆ. ಹಾಗಾಗಿ ಇದು ಇಲ್ಲಿವರೆಗೆ ನಾವು ಇದು ಸಸ್ಯಜನ್ಯ ಕೀಟನಾಶಕ ಬಳಸಿಕೊಂಡು ನಿಯಂತ್ರಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಇದು ಮುಖ್ಯವಾದ ಅಂಶ. ಮತ್ತೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಇದು ಕೀಟ ಯಾವಾಗಲೂ ಕೂಡ ನಮ್ಮ ತೋಟಗಳಲ್ಲಿ ಕಂಡು ಬರೋದಿಲ್ಲ. ಜಾಸ್ತಿ ಪ್ರಮಾಣ ಯಾವಾಗ ಬರುತ್ತದೆ, ಇದು ಚಿಗುರು ಬರುವ ಸಮಯದಲ್ಲಿ ಮತ್ತು ಹೂ ಬರುವ ಸಮಯದಲ್ಲಿ ಮತ್ತೆ ಹೊಸದಾಗಿ ಎಳೆ ಹಣ್ಣುಗಳು ಕಾಯಿಗಳು ಇರುವಂತಹ ಸಮಯದಲ್ಲಿ ಬರುತ್ತದೆ. ನಾವು ಈ ಸಮಯದಲ್ಲಿ ಆದಷ್ಟು ತೋಟಕ್ಕೆ ಹೋಗಿ ಅದರ ಹಾನಿಯ ಲಕ್ಷಣಗಳನ್ನು ಗಮನಿಸಿಕೊಂಡು ನಾವು ಕೀಟನಾಶಕ ಅಥವಾ ನಾವು ರಾಸಾಯನಿಕ ಕೀಟನಾಶಕವನ್ನು ಅವಲಂಬಿಸಿಕೊಂಡು ಅದಕ್ಕೆ ಸೂಕ್ತವಾದ ಪ್ರಮಾಣದಲ್ಲಿ ಅಂದರೆ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಸಿಂಪರಣೆ ಕೈಗೊಂಡ್ರೆ ನಾವು ಇದನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಿದ್ರೆ ರಾಸಾಯನಿಕ ವಿಧಾನದಿಂದ ಮಾತ್ರ ಕೀಟನಾಶಕ ಸಾಧ್ಯ ಅಂತ ಹೇಳ್ತೀರಲ್ವ ಸರ್, ಯಾವ್ಯಾವ ಕೀಟನಾಶಕಗಳನ್ನು ಇದಕ್ಕೆ ಉಪಯೋಗಿಸಬಹುದು? ಇಲ್ಲಿವರೆಗೆ ನಾವು ಹಲವಾರು ಕೀಟನಾಶಕಗಳನ್ನು ಪ್ರಯೋಗದ ಮೂಲಕ ನಮ್ಮ ಸಂಸ್ಥೆಯಲ್ಲಿ ಮತ್ತು ನಮ್ಮದು AICRP ಅಂತ ಇದೆ, ಅಖಿಲ ಭಾರತೀಯ ಸಮನ್ವಿತ ಗೇರು ಸಂಶೋಧನಾ ಪ್ರಯೋಜನೆ ಅಂತ ಇದೆ. ಅದರಲ್ಲಿ ನಾವು ಮಾಡುವಾಗ ಪ್ರಯೋಗಗಳನ್ನು ಮಾಡುವಾಗ ನಮ್ಗೇನು ಗೊತ್ತಾಗ್ತದೆ ಅಂತ ಹೇಳಿದರೆ, ಮುಖ್ಯವಾಗಿ ಹಲವಾರು ಕೀಟನಾಶಕಗಳು ಇದರ ಮೇಲೆ ಪ್ರಭಾವ ಬೀರುತ್ತದೆ. ಆದರೆ ಅತ್ಯಂತ ಹೆಚ್ಚು ಪ್ರಭಾವ ಬೀರತಕ್ಕಂಥ ಕೀಟನಾಶಕಗಳ ಪೈಕಿ ಲ್ಯಾಂಬ್ಡಾ ಸೈಹ್ಯಾಲೋಥ್ರಿನ್ ಅಂತ ಹೇಳ್ತಕ್ಕಂಥ ಒಂದು ಪೈರೆಥ್ರಾಯ್ಡ್ ಗುಂಪಿಗೆ ಸೇರಿದ ಕೀಟನಾಶಕ ಮತ್ತು ಇನ್ನೊಂದು ಥೈಮಿಥೋಯೇಟ್ ಅಂತ ಈ ಗುಂಪಿಗೆ ಸೇರಿದ ಕೀಟನಾಶಕವನ್ನು ನಾವು ಶಿಫಾರಸು ಮಾಡ್ತೇವೆ. ಸಾಧಾರಣವಾಗಿ ಒಂದು ಕೀಟನಾಶಕವನ್ನು ಬಳಸಿದ ನಂತರ ಪುನಃ ಅದೇ ಕೀಟನಾಶಕವನ್ನು ಬಳಸುವುದು ನಿಷಿದ್ಧ. ಕಾರಣ ಏನಂತ ಹೇಳಿದ್ರೆ, ಒಂದು ಕೀಟನಾಶಕವನ್ನು ಬಳಸಿ ಪುನಃ ಅದೇ ಕೀಟನಾಶಕವನ್ನು ಬಳಸುವಾಗ ಆ ಕೀಟಗಳ ಒಂದು ಸಂಖ್ಯೆಗೆ ಒಂದು ನಿರೋಧಕ ಶಕ್ತಿ ಕೂಡ ಬೆಳವಣಿಗೆ ಆಗಿರುತ್ತೆ. ಸೊ ಅದರಲ್ಲಿ ನಿಮಗೆ 100 ಕೀಟದಲ್ಲಿ 60 ಕೀಟ ಸತ್ತರೆ ಉಳಿದ 40 ಕೀಟಗಳು ಅದಕ್ಕೆ ನಿರೋಧಕತೆ ಬೆಳೆಸ್ಕೊಂಡು ಪುನಃ ಅವು ನಾಶ ಉಂಟು ಮಾಡೋದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ. ಹಾಗಾಗಿ ಈಗ ಸದ್ಯಕ್ಕೆ ನಾನು ಹೇಳೋ ಇಷ್ಟೇ, ಚಿಗುರು ಬರುವ ಸಮಯದಲ್ಲಿ ಲ್ಯಾಂಡಾ ಸೈಹಲೋಥ್ರಿನ್ ಅನ್ನು 1 ಲೀಟರ್ ನೀರಿಗೆ 0.6 ml ಪ್ರಮಾಣದಲ್ಲಿ ಅಥವಾ ಡೈಮಿಥೊಯೇಟ್ ಅನ್ನು 1 ಲೀಟರ್ ನೀರಿಗೆ 0.2 g ಪ್ರಮಾಣದಲ್ಲಿ ಹಾಕಿಕೊಂಡು ಸಿಂಪರಣೆ ಮಾಡಬೇಕಾಗ್ತದೆ. ಇದನ್ನು ಸಿಂಪರಣೆ ಮಾಡುವ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಅದು ಹೆಚ್ಚಿನ ಅಂಶ ರೈತರಿಗೆ ಗೊತ್ತಿರಬಹುದು. ಸಿಂಪರಣೆ ಮಾಡುವಾಗ ಮೂಗಿಗೆ ಮತ್ತೆ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಸಿಂಪರಣೆ ಮಾಡಬೇಕು. ಗಾಳಿಗೆ ವಿರುದ್ಧ ದಿಕ್ಕಿನಲ್ಲಿ ಸಿಂಪರಣೆ ಮಾಡಬಾರದು ಮತ್ತೆ ತುಂಬಾ ಮಧ್ಯಾಹ್ನದ ಹೊತ್ತಿನಲ್ಲಿ ಕೂಡ ಸಿಂಪರಣೆ ಮಾಡಬಾರದು. ಸಿಂಪರಣೆ ಮಾಡಿ ಆದ ಮೇಲೆ ಇವರು ಕೈಕಾಲುಗಳನ್ನು ಚೆನ್ನಾಗಿ ಸ್ವಚ್ಛವಾಗಿ ತೊಳ್ಕೊಂಡು ಒಳ್ಳೆ ನೀರಿನಲ್ಲಿ ತೊಳ್ಕೊಳ್ಬೇಕು. ಅದಾದ ನಂತರ ಅಷ್ಟೇ ನೀವು ಆಹಾರ ಸೇವನೆಗೆ ಮುಂದಾಗಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಜೈವಿಕ ನಿಯಂತ್ರಣದ ಬಗ್ಗೆ ಕೆಲವಾರು ನೈಸರ್ಗಿಕ ಜೀವಿಗಳಿದ್ದಾವೆ, ಆದರೆ ಅವುಗಳನ್ನು ನಾವು ಪ್ರಯೋಗಾಲಯದಲ್ಲಿ ಅಭಿವೃದ್ಧಿಪಡಿಸಿ ಅದನ್ನು ನಾವು ಕೀಟದ ನಿಯಂತ್ರಣಕ್ಕೆ ಬಳಸ್ಕೊಳ್ಳಕ್ಕೆ ಆಗದೇ ಇದ್ದರೂ ಕೂಡ ನಾವು ಸರಿಯಾದ ಸಮಯದಲ್ಲಿ ಕೀಟನಾಶಕ ಸಿಂಪರಣೆ ಮಾಡೋದ್ರಿಂದ ಈ ಕೀಟಗಳ ಒಂದು ಸಂಖ್ಯೆಯನ್ನು ಆಯಾ ಸ್ಥಳದಲ್ಲಿ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೀಟನಾಶಕ ಸಿಂಪಡಣೆಗೆ ಮುನ್ನ ರೈತರು ಕೈಗೊಳ್ಳಬೇಕಾದ ಕೆಲವು ಎಚ್ಚರಿಕೆಗಳನ್ನು ಹೇಳಿದ್ರಿ ಸರ್. ಈಗ ಈ ಕೀಟ ನಿರೋಧಕ ತಳಿಗಳು ಇವೆಯಾ ಸರ್? ಇದು ಬಹಳ ಮುಖ್ಯವಾದಂಥ ಒಂದು ವಿಷಯ. ಇದರ ಬಗ್ಗೆ ಕೂಡ ನಾವು ನಮ್ಮ ದೇಶದಾದ್ಯಂತ ಭಾರತದಾದ್ಯಂತ ಇರತಕ್ಕಂಥ ಬೇರೆ ಬೇರೆ ಸಂಶೋಧನಾ ಸ್ಥಳಗಳಲ್ಲಿ ತಾಕುಗಳಲ್ಲಿ ಇದನ್ನು ನಾವು ಪ್ರಯೋಗ ಮಾಡಿ ನೋಡಿದ್ದೇವೆ. ನಮ್ಮ ದೇಶಕ್ಕೆ ಬಂದಿರತಕ್ಕಂಥ ಗೇರು ಗಿಡಗಳ ಮೂಲ ಸಾಧಾರಣವಾಗಿ ಬ್ರೆಜಿಲ್ ಮತ್ತು ಆಸುಪಾಸಿನ ಜಾಗಗಳಿಂದ ಬಂದಿರುತ್ತದೆ, ಆಫ್ರಿಕಾದಿಂದ ಬಂದಿರುತ್ತದೆ. ಹಾಗಾಗಿ ಅದರ ಒಂದು ಜೈವಿಕ ಗುಣ ಸೀಮಿತವಾಗಿದೆ. ಹಾಗಾಗಿ ನಾವು ಇಷ್ಟು ವರ್ಷಗಳಿಂದ ಮಾಡಿದ ಪ್ರಯೋಗದಲ್ಲಿ ಯಾವುದೇ ಒಂದು ತಳಿ ಇದಕ್ಕೆ ನಿರೋಧಕತೆ ತೋರಿಸ್ತಾ ಇದೆ ಅಂತ ನಮಗೆ ಕಂಡು ಬಂದಿಲ್ಲ. ಮತ್ತೆ ಸ್ವಲ್ಪ ಒಂದು ಏರುಪೇರು ಇರಬಹುದು, ಅಂದರೆ ಕೆಲವು ತಳಿಗಳು ಜಾಸ್ತಿ ಪ್ರಭಾವಕ್ಕೆ ಒಳಗಾಗಿರುತ್ತದೆ ಮತ್ತೆ ಕೆಲವು ತಳಿಗಳು ಅಷ್ಟು ಪ್ರಭಾವಕ್ಕೆ ಒಳಗಾಗೋದಿಲ್ಲ. ಆದಾಗ್ಯೂ ಕೂಡ ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಅಂದರೆ ಎಲ್ಲಾ ತಳಿಗಳು ಕೂಡ ಈ ಕೀಟದ ಬಾಧೆಗೆ ಖಂಡಿತವಾಗಿ ತುತ್ತಾಗ್ತದೆ. ಹಾಗಾಗಿ ನಾವು ಸರಿಯಾದ ಸಮಯದಲ್ಲಿ, ಅಂದರೆ ಕೀಟವು ಮೇಲ್ಗೈಯನ್ನು ಸಾಧಿಸೋಕ್ಕಿಂತ ಮುಂಚಿತವಾಗಿ, ಅದರ ಕೈ ಮೇಲಾಗೋದಕ್ಕಿಂತ ಮುಂಚಿತವಾಗಿ ನಾವು ಸೂಕ್ತವಾದಂತಹ ಸಮಯಾಧಾರಿತವಾಗಿ ನಾವು ಕ್ರಮಗಳನ್ನು ಕೈಗೊಂಡ್ರೆ ಈ ಕೀಟದ ನಿಯಂತ್ರಣ ಸಾಧ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ಈಗ ಕೀಟ ನಿಯಂತ್ರಣಕ್ಕೆ ಇತ್ತೀಚಿನ ದಿನಗಳಲ್ಲಿ ಫೆರ್ಮೋನ್ ಟ್ರ್ಯಾಪ್ ಅಂದ್ರೆ ಲೈಂಗಿಕ ಆಕರ್ಷಕ ವಿಧಾನವನ್ನು ಅನುಸರಿಸ್ತಾರೆ ಅಂತ, ಇದರ ಬಗ್ಗೆ ಒಂಚೂರು ಮಾಹಿತಿ ಕೊಡಿ ಸರ್. ಸಂತೋಷ, ನೀವು ಈ ಪ್ರಶ್ನೆ ಕೇಳಿದ್ದು ತುಂಬಾ ಉತ್ತಮವಾದಂಥದ್ದೇ. ಸಾಧಾರಣವಾಗಿ ಕೀಟಗಳ ಒಂದು ನಿಯಂತ್ರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಚಿಟ್ಟೆ ಅಥವಾ ದುಂಬಿ ಜಾತಿಗೆ ಸೇರಿದಂತಹ ಹುಳುಗಳ ನಿಯಂತ್ರಣಕ್ಕೆ ನಾವೀಗ ಫೆರಮೋನ್ ಟ್ರಾಪ್ ಅಥವಾ ಲೈಂಗಿಕ ಆಕರ್ಷಕವನ್ನು ಬಳಸುವಂಥದ್ದು ತುಂಬ ಪ್ರಭಾವಶಾಲಿಯಾಗಿ ಬಂದಿದೆ. ನಮ್ಮ ಚಹಾ ಸೊಳ್ಳೆಗೆ ಸಂಬಂಧಪಟ್ಟ ಹಾಗೆ ಕೂಡ ನಮ್ಮ ಸಂಸ್ಥೆಯಲ್ಲಿ ನಾವು ತುಂಬ ಒಂದು ನಿಖರವಾದ ಒಂದು ಮಾಹಿತಿಯನ್ನು ಕಲೆ ಹಾಕಿದ್ದೇವೆ. ಏನಪ್ಪ ಅಂತ ಹೇಳಿದ್ರೆ, ಹೆಣ್ಣು ಕೀಟ ತನ್ನ ಸಣ್ಣ ಪ್ರಾಯದಲ್ಲಿ ಒಂದು 4 ದಿವಸ ಆದ ನಂತರ ಗಂಡು ಕೀಟಗಳನ್ನು ಆಕರ್ಷಿಸುವುದಕ್ಕೆ ಒಂದು ರೀತಿಯಾದಂಥ ಒಂದು ವಾಸನೆಯನ್ನು ಸ್ರವಿಸ್ತದೆ. ಅದು ಮನುಷ್ಯರಿಗಾಗಲಿ ಇತರ ಯಾರಿಗಾಗಲಿ ಅದು ತಿಳಿಯಲಿಕ್ಕಿಲ್ಲ, ಆದರೆ ಕೀಟಗಳನ್ನು ಆಕರ್ಷಣೆ ಮಾಡೋದರಲ್ಲಿ ಇದು ತುಂಬ ಪ್ರಭಾವಶಾಲಿಯಾಗಿದೆ. ಇದಕ್ಕೆ ನಾವು ಫೀಮೇಲ್ ಸೆಕ್ಸ್ ಫೆರಮೋನ್ ಅಂತ ಹೇಳ್ತೇವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವೇನು ಮಾಡಿದ್ದೇವೆ ಅಂತ ಹೇಳಿದರೆ, ಕೀಟಗಳಿಂದ ಬಂದಂತಹ ಈ ಕೆಮಿಕಲ್ಸನ್ನು ನಾವು ಒಂದು ಸಾಲ್ವೆಂಟಲ್ಲಿ ನಾವು ಅದನ್ನು ಹುದುಗಿಸಿ ಅದನ್ನು ನಾವು ಟ್ರ್ಯಾಪ್, ಸ್ಟಿಕ್ಕಿ ಟ್ರ್ಯಾಪ್ ಅಂದರೆ ಅದಕ್ಕೆ ನಾವು ಅಂಟು ಹಿಡಿಯುವಂಥ ಅಂಟುಕೊಳ್ಳುವಂಥ ಒಂದು ಟ್ರ್ಯಾಪ್ಗಳನ್ನು ಮಾಡಿ ಅದನ್ನು ಗೇರು ತೋಟದಲ್ಲಿ ಕಟ್ಟುವಾಗ ಸಾಧಾರಣ 1 ಗಂಟೆಯಿಂದ 1.5 ಗಂಟೆ ಸಮಯದಲ್ಲಿ ಗಂಡು ಕೀಟಗಳು ಬಂದು ಅದಕ್ಕೆ ಸಿಕ್ಕಿಕೊಳ್ಳುತ್ತದೆ. ಹಾಗೆ ಸಿಕ್ಕಿಕೊಂಡ ಕೀಟಗಳಿಂದ ಪುನಃ ತಪ್ಪಿಸಿಕೊಂಡು ಹೋಗೋಕ್ಕಾಗದೇ ಇರೋದ್ರಿಂದ ಈ ಹೆಣ್ಣು ಕೀಟಕ್ಕೆ ಜೋಡಿ ಆಗಲಿಕ್ಕಾಗದೆ ಅದು ಇಡ್ತಕ್ಕಂಥ ಮೊಟ್ಟೆಗಳು ಅದು ಫಲಪ್ರದವಾಗೋದಿಲ್ಲ. ಹಾಗಾಗಿ ಒಂದು 4-5 ಸಲ ಹೀಗೆ ಮಾಡಿದರೆ ಇದನ್ನು ನಾವು ನಿಯಂತ್ರಿಸಲಿಕ್ಕೆ ಆಗ್ತದೆ. ಇದರ ಬಗ್ಗೆ ಸಂಶೋಧನೆ ಮಾಡ್ತಾ ಇದ್ದೇವೆ, ಆದರೆ ಇದರ ಸಂಶೋಧನೆ ಇನ್ನೂ ಸ್ವಲ್ಪ ನಡುವಿನ ಹಂತದಲ್ಲಿದೆ. ಈ ಸಂಶೋಧನೆ ಇನ್ನೂ ಬೇರೆ ಸಂಸ್ಥೆಗಳೊಟ್ಟಿಗೆ ನಾವು ಸಹಭಾಗಿತ್ವದಲ್ಲಿ ಮಾಡ್ತಾ ಇದ್ದೇವೆ. ಇದು ಬಂದರೆ ಗೇರು ಕೃಷಿಯಲ್ಲಿ ಒಂದು ದೊಡ್ಡ ಮೈಲುಗಲ್ಲಾಗ್ತದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ನೋಡೋಣ, ನಾವು ಅವಿರತವಾಗಿ ಪ್ರಯತ್ನ ಮಾಡ್ತಾ ಇದ್ದೇವೆ, ಇದು ಆಗ್ಬಹುದು ಅಂತ ಕಾಣ್ತದೆ. ಈ ರೀತಿ ಒಂದು ಸೆಕ್ಸ್ ಫೆರಮೋನ್ ಕಂಡಿಡ್ಕೊಂಡ್ರೆ ನಮಗೆ ಕೀಟನಾಶಕಗಳ ಮೇಲೆ ಅವಲಂಬಿತ ಆಗಿರುವಂತಹ ಒಂದು ಪ್ರಮೇಯ ತುಂಬ ಕಡಿಮೆ ಆಗ್ತದೆ, ಅದಕ್ಕೆ ಸಂಬಂಧಪಟ್ಟಂತಹ ಇತರೆ ತೊಂದರೆಗಳನ್ನು ಕೂಡ ನಾವು ಕಡಿಮೆ ಮಾಡ್ಲಿಕ್ಕೆ ಆಗ್ತದೆ. ಈ ಫೆರಮೋನ್ ವಿಧಾನವನ್ನು ಬೇರೆ ಸಸ್ಯಗಳಲ್ಲಿ ಕೂಡ ಬಳಸಬಹುದಾ ಸರ್? ಯಾವುದೇ ಫೆರಮೋನ್ ಬಳಕೆ ಮಾಡೋದು ಆಯಾ ಕೀಟಕ್ಕೆ ಮಾತ್ರ ಸೀಮಿತ ಆಗಿರುತ್ತದೆ. ಈಗ ಚಹಾ ಸೊಳ್ಳೆಯ ಫೆರಮೋನ್ ಚಹಾ ಸೊಳ್ಳೆಗೆ ಮಾತ್ರ ಅದು ಪ್ರಭಾವಶಾಲಿ, ಬೇರೆ ಯಾವುದೇ ಬೆಳೆಗೆ ಒಂದು ಕೀಟ, ಈಗ ನಾವು ಕೀಟನಾಶಕ ಸಿಂಪರಣೆಯನ್ನು ಎಲ್ಲ ಬೆಳೆಗಳಿಗೆ ಮಾಡಿದ ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ. ಚಹಾ ಸೊಳ್ಳೆಗೆ ಅದರದೇ ಆದಂಥ ಪ್ರತ್ಯೇಕ ಒಂದು ಫೆರಮೋನಿನ ಗುಣ ಇರುತ್ತದೆ. ಅದು ಕೇವಲ ಚಹಾ ಸೊಳ್ಳೆಯ ಗಂಡು ಕೀಟಗಳನ್ನು ಮಾತ್ರ, ಅದರಲ್ಲಿ ಕೂಡ ಅದೇ ಪ್ರಭೇದಕ್ಕೆ ಸೇರಿದ್ದನ್ನು ಮಾತ್ರ ಆಕರ್ಷಿಸುತ್ತದೆ. ಹಾಗಾಗಿ ಇದನ್ನು ಬೇರೆ ಬೆಳೆಗಳಲ್ಲಿ ಬಳಸಲಿಕ್ಕೆ ಆಗೋದಿಲ್ಲ. ಈ ಚಹಾ ಸೊಳ್ಳೆಯಲ್ಲಿ ಎಷ್ಟು ಪ್ರಭೇದಗಳಿವೆ ಸರ್? ಅವುಗಳು ಮಾಡುವ ಹಾನಿಗಳು, ಹಾನಿಯ ಪ್ರಮಾಣ ಬೇರೆ ಬೇರೆ ಆಗಿದೆಯಾ? ಚಹಾ ಸೊಳ್ಳೆಯಲ್ಲಿ ಸಾಧಾರಣವಾಗಿ 4 ಪ್ರಭೇದಗಳನ್ನು ಗುರುತಿಸ್ತೇವೆ. ಇದನ್ನು ನಾವು ಟೀ ಮಸ್ಕಿಟೋ ಬಗ್ ಕಾಂಪ್ಲೆಕ್ಸ್ ಅಂತ ಹೇಳ್ತೇವೆ. ಈ ಕೀಟದ ಒಂದು ಗುಣ ಏನಂತ ಹೇಳಿದ್ರೆ, ಈ ಚಹಾ ಸೊಳ್ಳೆಯ ಹೆಸರು ಹೆಲೋಪೆಲ್ಟಿಸ್ ಆಂಟನಿ ಅಂತ. ನಮ್ಮ ಗೇರು ಬೆಳೆಗೆ ಬರ್ತಕ್ಕಂತಹ ಕೀಟದ ಹೆಸರು ಹೆಲೋಪೆಲ್ಟಿಸ್ ಆಂಟನಿ. ಆದರೆ ಇದಕ್ಕೆ ಚಹಾ ಸೊಳ್ಳೆ ಅಂತ ಹೆಸರು ಬರಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಚಹಾ ಗಿಡಗಳ ಚಹಾ ತೋಟದಲ್ಲಿ ತೀವ್ರ ಹಾನಿ ಮಾಡತಕ್ಕಂತ ಹೆಲೋಪೆಲ್ಟಿಸ್ ಥೀವೋರಾ ಎಂಬತಕ್ಕಂಥ ಇನ್ನೊಂದು ಕೀಟ ಇದೆ. ಆ ಕೀಟಕ್ಕೆ ಇದು ಹೋಲಿಕೆ ಇರುವ ಕಾರಣ ಇದಕ್ಕೆ ಚಹಾ ಸೊಳ್ಳೆ ಅಂತೀವಿ. ಮತ್ತೆ ಸೊಳ್ಳೆ ಅಂತ ಯಾಕೆ ಹೇಳ್ತೀರಿ ಅಂತ ಹೇಳಿದ್ರೆ, ಈ ಕೀಟ ಹಾರಾಟ ಮಾಡುವಾಗ ಇದು ಸೊಳ್ಳೆಯ ಹಾರಾಟದ ಲಯವನ್ನೇ ಇದು ಅನುಕರಿಸುತ್ತದೆ. ಹಾಗಾಗಿ ಇದು ತಕ್ಷಣ ನೀವು ದೂರದಿಂದ ನೋಡುವಾಗ ಸೊಳ್ಳೆಯ ಕಾಡು ಸೊಳ್ಳೆ ಹಾರಿದಾಗೆ ಕಾಣ್ತದೆ. ಹಾಗಾಗಿ ಚಹಾ ಸೊಳ್ಳೆ ಅಂತ ಅನ್ನುವ ಹೆಸರು ಇದಕ್ಕೆ ಲಗತ್ತಿಸಿಕೊಂಡಿದೆ. ಇನ್ನೂ ಒಂದು ಕೀಟ ಇದೆ, ಹೆಲೋಪೆಲ್ಟಿಸ್ ಬ್ರಾಡಿ ಅಂತ ಹೇಳಿ, ಅದು ಕೂಡ ಗೇರು ಗಿಡದಲ್ಲಿ ತೊಂದರೆ ಉಂಟು ಮಾಡುತ್ತದೆ. 4 ಪ್ರಭೇದ ಯಾವುದು ಅಂತ ಹೇಳಿದ್ರೆ, ಪ್ಯಾಕಿಪೆಲ್ಟಿಸ್ ಮೀಸಾರಮ್ ಅಂತ ಹೇಳ್ತೇವೆ. ಇದು ಈ ಪ್ರಭೇದಕ್ಕೆ ತುಂಬಾ ದೂರವಾದಂತ ಒಂದು ಕೀಟ, ಆದರೆ ಇದು ಕೂಡ ಇದೇ ರೀತಿ ಹಾನಿ ಮಾಡುತ್ತದೆ. ಈ ಕೀಟ ಹಾನಿ ಮಾಡಿದಾಗೆ ಹಾನಿ ಮಾಡುತ್ತದೆ, ಆದರೆ ಹಾನಿಯ ಲಕ್ಷಣಗಳು ಎಲೆಯ ಮೇಲೆ ತುಂಬಾ ತೀವ್ರವಾಗಿ ಕಾಣುತ್ತದೆ. ಸೊ ಇದು ಒಂದು. ಮತ್ತೆ ಈ ಹಾನಿಯ ಆದ ನಂತರ ಇದಕ್ಕೆ ಬೇರೆ ಬೇರೆ ಶಿಲೀಂಧ್ರಗಳು ಈ ಕಾಂಡದ ಒಳಕ್ಕೆ ನುಸುಳಿ ಅಲ್ಲಿ ನಮಗೆ ಡೈ ಬ್ಯಾಕ್, ಹಿಂದಕ್ಕೆ ಸಾಯುವಿಕೆ ಅಂತ ಹೇಳ್ತೇವೆ, ಡೈ ಬ್ಯಾಕ್ ಡಿಸೀಸ್, ಇದು ಕೂಡ ಶುರುವಾಗ್ತದೆ. ಹಾಗಾಗಿ ನಮಗೆ ಸರಿಯಾದ ಸಮಯದಲ್ಲಿ ಈ ಕೀಟವನ್ನು ನಿಯಂತ್ರಣ ಮಾಡದೇ ಇದ್ದರೆ ಬೆಳೆಯ ನಾಶ ಆಗೋದರ ಒಟ್ಟಿಗೆ ಗಿಡಗಳಿಗೆ ಕೂಡ ಅದರ ಒಂದು ಶಕ್ತಿ ಕುಂದುತ್ತೆ. ಇದನ್ನು ಕೂಡ ರೈತರು ಗಮನಿಸಬೇಕು. ಮತ್ತೆ ಡೈಬ್ಯಾಕ್ ಶುರುವಾದ ನಂತರ ಎಲೆಯ ಒಣಗಿದ ಟೊಂಗೆಗಳನ್ನು ಅಥವಾ ಗೆಲ್ಲುಗಳನ್ನು ಕಟ್ ಮಾಡಿ ಆ ಕತ್ತರಿಸಿದ ಜಾಗಕ್ಕೆ ನಾವು ಬೋರ್ಡೋ ಪೇಸ್ಟ್ ಅನ್ನು ಬೆಳೆಯಬೇಕಾಗ್ತದೆ. ಇದು ಸಾಧಾರಣವಾಗಿ ಮಳೆಗಾಲದ ಕೊನೆಯ ಹಂತದಲ್ಲಿ ಈ ಕೀಟದ ಬಾಧೆ ಜಾಸ್ತಿ ಇರ್ತಿದ್ದಾಗ ಈ ತರ ಒಂದು ಡೈಬ್ಯಾಕ್ ಬರುವ ಸಂಭವ ಜಾಸ್ತಿ, ಚಳಿ ಮತ್ತು ತೀವ್ರ ಮಳೆ ಬಂದಾಗ ಬರುತ್ತದೆ. ಮತ್ತೆ ಹಾನಿ ಒಳಗಾದ ಭಾಗದಿಂದ ನಿಮಗೆ ಕೆಲವೊಮ್ಮೆ ಅಂಟು ಕೂಡ ಸ್ರವಿಸುವುದು ಕಾಣುತ್ತದೆ, ಯಾವ ಚಿಗುರಿನಿಂದ ಅಂಟು ಕೂಡ ಹೊರಗೆ ಬರುವುದು ಕಾಣುತ್ತದೆ. ಈ ಅಂಟಿನಿಂದ ಆಕರ್ಷಣೆಗೆ ಒಳಪಟ್ಟಂತ ಒಂದು ಶಿಲೀಂಧ್ರ ಒಳಕ್ಕೆ ಗಿಡದ ಒಳಕ್ಕೆ ನುಸುಳಿ ಗಿಡವನ್ನು ತುಂಬಾ ತಲ್ಲಣ ಮಾಡುತ್ತದೆ. ಇದನ್ನು ಕೂಡ ರೈತರು ಗಮನಿಸಬೇಕು. ಯಾಕೆ ಅಂತ ಹೇಳಿದ್ರೆ ಚಹಾ ಸೊಳ್ಳೆಗೂ ಮತ್ತು ಈ ಡೈಬ್ಯಾಕ್ ರೋಗಕ್ಕೂ ತುಂಬಾ ಒಂದು ಸಂಬಂಧ ಇದೆ. ಸರಿ, ಈಗ ನಿಮ್ಮನ್ನು ಈ ಬಗ್ಗೆ ಸಂಪರ್ಕಿಸಬೇಕಾದ್ರೆ ಮಾಹಿತಿ ತಗೊಳ್ಬೇಕಂದ್ರೆ ನಿಮ್ಮ ದೂರವಾಣಿ ಸಂಖ್ಯೆ? ನಿಮಗೆ ವ್ಯಕ್ತಿಗತವಾಗಿ ನನ್ನಲ್ಲಿ ಏನಾದರೂ ಸಂಪರ್ಕ ಮಾಡ್ಲಿಕ್ಕೆ ಇಷ್ಟಪಟ್ಟರೆ ನನ್ನ ದೂರವಾಣಿ ಸಂಖ್ಯೆ 94 48 40 99 30 9448400-9930. ಇಲ್ಲಿಗೆ ಕರೆ ಮಾಡಬಹುದು. ಕಚೇರಿ ಸಮಯದಲ್ಲಿ ಕರೆ ಮಾಡಲಿಕ್ಕೆ ನಾನು ವಿನಂತಿಸಿಕೊಳ್ತೇನೆ. 9 4:30 ಒಳಗಾಗಿ ಕರೆ ಮಾಡಬಹುದು. ಹಾಗೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ನಮ್ಮ ವೆಬ್ಸೈಟ್ ಅಲ್ಲಿಗೆ ಹೋಗಿ ಅದರಲ್ಲಿ ಕೂಡ ನೀವು ಬೇಕಾದ ವಿಷಯಗಳನ್ನು ತಿಳ್ಕೊಳ್ಬಹುದು. ಇದರಲ್ಲಿ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ ಏನಂತ ಹೇಳಿದ್ರೆ, ನಮ್ಮದು ಕ್ಯಾಶ್ಯೂ ಇಂಡಿಯಾ ಆ್ಯಪ್ ಅಂತ ಹೇಳಿ ಮತ್ತು ಕ್ಯಾಶ್ಯೂ ಪ್ರೊಟೆಕ್ಟ್ ಅಂತ ಹೇಳಿ ಪ್ಲೇಸ್ಟೋರಲ್ಲಿ 2 ಅಂತರ್ಜಾಲ ಮಾಹಿತಿಗಳು ಸಿಗ್ತದೆ. ಅದನ್ನು ಕೂಡ ನೀವು ಬಳಸ್ಕೊಂಡ್ರೆ ಉಪಯೋಗ ಆಗ್ತದೆ. ಧನ್ಯವಾದಗಳು. ಗೇರು ಬೆಳೆಯ ಇಳುವರಿ ಸಮಯದಲ್ಲಿ ಹಾನಿ ಮಾಡುವಂತಹ ಚಹಾ ಸೊಳ್ಳೆ ಕುರಿತಾಗಿ ಇದುವರೆಗೆ ನಮ್ಮ ಜೊತೆಗೆ ಮಾತನಾಡಿದವರು, ಮಾಹಿತಿಗಳನ್ನು ಹಂಚಿಕೊಂಡವರು ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ತು ICARನ ಅಂಗಸಂಸ್ಥೆಯಾಗಿರುವಂತಹ ಪುತ್ತೂರಿನ ಮೊಟ್ಟೆ ತಳ್ಕದಲ್ಲಿರುವ ಗೇರು ಸಂಶೋಧನಾ ನಿರ್ದೇಶನಾಲಯದಲ್ಲಿ ಕೀಟಶಾಸ್ತ್ರ ವಿಭಾಗದಲ್ಲಿ ಪ್ರಧಾನ ವಿಜ್ಞಾನಿಗಳಾಗಿರುವ ಡಾಕ್ಟರ್ TN ರವಿಪ್ರಸಾದ್ ಅವರು. ಧನ್ಯವಾದ ಸರ್, ನಮಸ್ಕಾರಗಳು. ಧನ್ಯವಾದಗಳು. ಇದುವರೆಗೆ ಗೇರು ಬೆಳೆಯ ಇಳುವರಿಯ ಸಮಯದಲ್ಲಿ ಹಾನಿ ಮಾಡುವಂತಹ ಚಹಾ ಸೊಳ್ಳೆ ನಿರ್ವಹಣೆ ಕುರಿತು ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯದ ವಿಜ್ಞಾನಿ ಡಾಕ್ಟರ್ TN ರವಿಪ್ರಸಾದ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸಾವಿತ್ರಿ ಪೂರ್ಣಚಂದ್ರ, ನಿರ್ದೇಶನ PV ಪ್ರಶಾಂತ್ ಕುಮಾರ್. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿಗೆ ನಿಮ್ಮ ಸಫಲತೆ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800-1800-1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರೆ ಬಳತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800-1800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಮುಂದೆ ಕೇಳಿ ಯು ಜನಾರ್ದನ ಗೌಡ ಅವರ ಆಡು ಸಾಕಣೆಯ ಅನುಭವ ಕುರಿತ ಸಂದರ್ಶನ. ಸಂದರ್ಶಕರು TS ಪ್ರಸಾದ್. ಜನಾರ್ದನ ಗೌಡ ಅವರೇ, ನಮಸ್ಕಾರ. ಕೃಷಿಯನ್ನು ಮಾಡ್ತಾ ಇದ್ರಿ, ಜೊತೆಗೆ ಆಡು ಸಾಕಣೆಯನ್ನು ಮಾಡುವಂತಹ ಒಂದು ಆಸಕ್ತಿಯನ್ನು ಕೂಡ ತೋರಿಸಿದ್ರಿ. ಎಷ್ಟು ವರ್ಷದ ಅನುಭವ ನಿಮ್ದು ಆಡು ಸಾಕಣೆಯಲ್ಲಿ? ನಾವು ಸಾಮಾನ್ಯ 1.5 ವರ್ಷದಿಂದ ಆಡು ಸಾಕಣೆ ಮಾಡ್ತಾ ಇದ್ದೇವೆ. ಫಸ್ಟ್ 2 ಆಡುಗಳನ್ನು ತಂದೆ, ಆ ಆಡುಗಳು ಒಂದು ಹೆಣ್ಣು ಒಂದು ಗಂಡು. ಆ ನಂತರ ವಾಪಸ್ಸು ಬೇರೆ 2 ಹೆಣ್ಣು ಆಡು ಒಂದು ಗಂಡು ಆಡು ತಂದೆ. ಅದು ಒಂದು 2 ಹೆಣ್ಣು ಆಡುಗಳು, ಒಂದು ಫಸ್ಟಿಗೆ 1 ಮರಿ ಇಟ್ಟಿತ್ತು, ಮತ್ತೆ 1-2 ಮರಿ ಇಟ್ಟಿತ್ತು. ಆ ಮರಿಗಳು ಇವಾಗ ವಾಪಸ್ಸು ಮರಿ ಇಟ್ಟು ಅದರಲ್ಲಿ ಮರಿ ಉತ್ಪತ್ತಿ ಆಗಿದೆ. ಈಗ ಆಡು ಸಾಕಣೆ ಮಾಡುದು ಅಂದ್ರೆ ಏನೇನು ಕೆಲಸ ಮಾಡಬೇಕಾಗ್ತದೆ? ಅದಕ್ಕೆ ಕೊಟ್ಟಿಗೆ ಆಗ್ಬೇಕು, ಅದಕ್ಕೆ ತಟ್ಟೆ ಹಾಕಿ. ಸ್ವಲ್ಪ ವಿವರಾಗಿ ಹೇಳಿ, ಕೊಟ್ಟಿಗೆ ಮಾಡುದು ಅಂದ್ರೆ ಹೇಗೆ? ಕೊಟ್ಟಿಗೆ ಮಾಡಿದ್ರೆ ಒಂದು 20 ಫೀಟ್ ಉದ್ದ, 20 ಫೀಟ್ ಉದ್ದ, ಒಂದು 10 ಫೀಟ್ ಅಗಲಕ್ಕೆ ಒಂದು ಕಲ್ಲು ಸುತ್ತ ಕಲ್ಲು ಕಟ್ಟಿ, ಪೌಂಡ್ ಕಟ್ಟಿ. ನೆಲದಿಂದ ಎಷ್ಟು ಎತ್ತರ ಅದು? ಒಂದು ಕೋಲು ಎತ್ತರ. ಒಂದು ಕೋಲು ಹೋಗುವಾಗ? ಹೌದು ಹೌದು. ಆ ಹಿಟ್ಟು ಎಲ್ಲ ಅದಕ್ಕೆ ಬಿಡ್ತದೆ, ಹಿಟ್ಟೆ. ಅದಕ್ಕೆ ತಟ್ಟೆ, ಅಡಿಕೆ ತಟ್ಟೆ ಹಾಕುದು, ಮರ ಹಾಕಿ ಅಡಿಕೆ ಮರ ತಟ್ಟೆ ಸಲಿಕೆ ಹಾಕಿ ಅಟ್ಟಳಿಗೆ ಮಾಡುದು. ಮತ್ತೆ ಸುತ್ತ ಹೀಗೆ ಮದ್ಯ ಕಟ್ಟಿ ಅದರೊಳಗೆ ಕಟ್ಟಿ ಹಾಕುದು. ಬೆಳಿಗ್ಗೆ ಒಂದು 6.5 ಗಂಟೆ ಆಗುವಾಗ ಅದಕ್ಕೆ ಸ್ವಲ್ಪ ಮಡ್ಡಿ ಅಕ್ಕಿ ಹಿಂಡಿ ಗೋಧಿ ಬೂಸ ಮಿಕ್ಸ್ ಮಾಡಿ ಕೊಡುದು. ಆನಂತರ 10:30 ಗಂಟೆಗೆ ಅದನ್ನು ಮೇವಿಗೆ ಬಿಡುದು. ನಮ್ಮ ಜಾಗಲ್ಲಿ ಮೇಯಿಸಿ ವಾಪಸ್ 12:30 ಗಂಟೆ ಕಟ್ಟಿ ಹಾಕುದು. ಅದನ್ನ ಈಗ ಮೇಯಲಿಕ್ಕೆ ಬಿಡುದು ಅಂದ್ರೆ ಹಾಗೆ ಬಿಡುದು ಅಥವಾ ಅದಕ್ಕೆ ಬಳ್ಳಿ ಹಾಕ್ಬೇಕಾ? ಇಲ್ಲ, ಹಾಗೆ ಬಿಟ್ಟು ಬಿಡುದು. ಅದು ರಸ್ತೆಗೆ ಹೋಗಿ ಮೇಯುತ್ತಾ ಇರ್ತದೆ, ನಾವು ಜೊತೆಲಿ ಇರ್ತೇವೆ. ಆನಂತರ ಮಧ್ಯಾಹ್ನ ವಾಪಸ್ 1 ಕಟ್ಟಿ ಹಾಕ್ತೇವೆ. ಕಟ್ಟಿ ಹಾಕಿ ನಂತರ ವಾಪಸ್ 5:15 ಗಂಟೆ ನಂತರ ಬಿಡ್ತೇವೆ. ಹಾಗೆ ಮತ್ತೆ ನಾವು ಅದಕ್ಕೆ ಅದು ಬೇರೆ ಹುಲ್ಲು ಸೊಪ್ಪು ಯಾವ್ದು ಹಾಕುವಾಗಿಲ್ಲ, ಅದು ಗುಡ್ಡೆಯಲ್ಲಿ ಮೇದೇ ಸರಿ. ಮತ್ತೆ ನೀರು ಮಾತ್ರ ಕೊಡುದು ಅಷ್ಟೇ. ಈಗ ಮನೆಗೆ ಹಟ್ಟಿಗೆ ತಂದು ಏನು ಸೊಪ್ಪು ಏನು ಕೊಡುದು? ಏನು ಕೂಡ ಹಾಕುವಾಗಿಲ್ಲ. ಅದು ಅದರಷ್ಟಕ್ಕೆ ತಿಂದು ಬಂದು ಮನೆಯಲ್ಲಿ ವರ್ಷ ಪೂರ್ತಿ ಹಾಗೆ ವ್ಯವಸ್ಥೆ ಉಂಟು ಅಥವಾ ಮಳೆಗಾಲದಲ್ಲಿ ಏನಾದ್ರು ಬದಲಾವಣೆ ಉಂಟಾ? ಹಾಗೆ ಅದೇ ರೀತಿ ಜೋರು ಮಳೆ ಇದ್ದಲ್ಲಿ ಮತ್ತೆ ಸೊಪ್ಪು ತಂದು ಹಾಕ್ತೇವೆ. ಹಲಸಿನ ಮರದ ಸೊಪ್ಪು ಯಾವ್ದು ಎಲೆ ಸೊಪ್ಪು ತಂದು ತಿನ್ನಲಿಕ್ಕೆ ಕಟ್ಟುತ್ತೇವೆ. ಈಗ ಬೆಳಿಗ್ಗೆ 1-3 ಗಂಟೆ ಮತ್ತೆ ಮಧ್ಯಾಹ್ನ ಮೇಲೆ 1-2 ಗಂಟೆ ಬಿಟ್ಟರೆ ಸಾಕು, ಹೊಟ್ಟೆ ತುಂಬುತ್ತದೆ? ತುಂಬುತ್ತದೆ, ಬೇಕಾದಷ್ಟು ಹೊಟ್ಟೆ ತುಂಬಿಕೊಳ್ತದೆ. ಈಗ ಬೇಸಿಗೆಯಲ್ಲಿ ಎಲ್ಲ ಹುಲ್ಲೆಲ್ಲ ಒಣಗಿರ್ತದಲ್ಲ, ಏನು ಇರುದಿಲ್ಲ, ಅವಾಗೆಲ್ಲ ಏನ್ ಮಾಡ್ತೀವಿ? ಆಗ ನಾವು ಅದೇ ಗುಡ್ಡೆಯಲ್ಲಿ ಸೊಪ್ಪು, ಅದು ಮೇವು ಸೊಪ್ಪು, ಸೊಪ್ಪು ತಿಂತದೆ. ಏನ್ ಸೊಪ್ಪು ತಿಂತದೆ? ಸಾಮಾನ್ಯವಾಗಿ ಆಡುಮುಟ್ಟದ ಸೊಪ್ಪು ಇಲ್ಲ ಅಂತ ಹೇಳ್ತಾರೆ. ಅದು ಹಾಲು ಬಳ್ಳಿ ಮತ್ತೆ ಹಲಸಿನ ಸೊಪ್ಪು ಮತ್ತೆ ಮಾವಿನ ಸೊಪ್ಪು ಬೇರೆ ಕಾಡು ಸೊಪ್ಪು ಎಲ್ಲವನ್ನೂ ತಿಂತದೆ. ಈಗ ಹಲಸಿನ ಸೊಪ್ಪು ಸಿಗ್ಲಿಕ್ಕೆ ತಗ್ಗಿನಲ್ಲಿ ಇರ್ಬೇಕಲ್ಲ? ನಾವು ಕಡ್ದು ಹಾಕ್ಬೇಕು. ಹೌದು, ಮರದಿಲ್ಲ, ಕೆಳಗೆ ಕಡ್ದು ಹಾಕಿದ್ರೆ ತಿಂತೇವೆ. ಆಮೇಲೆ ಈಗ ಇದಕ್ಕೆ ಕಾಯಿಲೆಗಳು ಏನೇನು ಬರ್ತವೆ ಅಂತ, ಇದಕ್ಕೆ ಮದ್ದೆಲ್ಲ ಮಾಡುದಿಲ್ಲ ಹೇಗೆ? ನನಗೆ ಇಷ್ಟುವರೆಗೆ ಯಾವ್ದೇ ಆಡುಗಳಿಗೆ ಕಾಯಿಲೆ ಬಂದಿಲ್ಲ. 1 ವರ್ಷದಿಂದ ನಾನು ಉತ್ಪತ್ತಿ ಜಾಸ್ತಿ ಆದಷ್ಟು ನನಗೆ ಯಾವುದೇ ನಷ್ಟ ಇಲ್ಲ. ಇಲ್ಲ, ಆದ್ರೂ ನನ್ನ ಅಂದ್ರೆ ಪ್ರಕಾರ ಅಂತೇಳಿ ಸ್ವಲ್ಪ ಕಷ್ಟ ಬೇಡಂತು ಅಂತೇಳಿ, ಯಾವ ಕಡೆ ಹೋಗ್ಬೇಕು, ನಾವು ಜೊತೆ ಹೋಗ್ಬೇಕು, ಹಿಂದೆ ಮುಂದೆ ಹೋಗ್ಬೇಕು, ಬರ್ಬೇಕಷ್ಟೇ. ಹಾಗಿರುವಾಗ ಅದ್ರಲ್ಲಿ ನಮ್ಗೆ ಏನು ಲಾಸ್ ಇಲ್ಲ ಅಂತ ನನ್ನ ಉದ್ದೇಶ. ಈಗ 1 ಮರಿ ದೊಡ್ಡದಾಗ್ಲಿಕ್ಕೆ ಮತ್ತೆ ಅದೊಂದು ಪುನಃ ಮರಿ ಹಾಕ್ಲಿಕ್ಕೆ ಆಗ್ಲಿಕ್ಕೆ ಎಷ್ಟು ಸಮಯ ಬೇಕು? 1 ವರ್ಷ ಬೇಕು, ಒಂದು ಹೌದು ಬೇದೆ ಬರ್ಲಿಕ್ಕೆ. ಆನಂತರ 6 ತಿಂಗಳು ಬೇಕು, 6 ತಿಂಗಳು ಮರಿ ಹಾಕ್ತದೆ. ಮರಿ ಹಾಕಿ 1-25 ದಿವಸದಲ್ಲಿ ವಾಪಸ್ ಹಿಟ್ಟಿ ಬರ್ತದೆ. ಈಗ 1 ಗಂಡು ಅಥವಾ ಹೋತಾ ಇದ್ರೆ ನಿಮಗೆ ಎಷ್ಟು ಹೆಣ್ಣು ಇರ್ಬೋದು? 1 ಆಡಿನ ಜೊತೆಗೆ ಗಂಡು ಇರ್ತದಲ್ಲ ಹೋತಾ, ಅದು ಇದ್ರೆ ಎಷ್ಟು ಹೆಣ್ಣು ಕರು ಇದನ್ನ ಸಾಕಿಸಬಹುದು ಅಂತ? ಅದು ಇಷ್ಟು ಒಂದು 10 ಗಂಟೆಗಳು ಸಾಕು, 1 ದಿವಸ ಅಂತೇಳಿ. ಅದು ಮೊನ್ನೆ ಒಮ್ಮೆ ಹಿಟ್ಟು ಬರುದಿಲ್ಲ, 2 ದಿವಸಕ್ಕೆ 4 ದಿವಸಕ್ಕೊಂದ್ಸರಿ ಯಾವ್ದಾದ್ರು ಬರ್ತಾ ಇರ್ತದೆ, ಬಂದಾಗ ಅದು ಹಿಟ್ ಆಗ್ತದೆ. ಈಗ ಪರಸ್ಪರ ಒಂದಕ್ಕೊಂದು ಕಾದಾಡುವುದು ಅಥವಾ ಜಗಳ ಮಾಡುದು ಏನಾದ್ರು ಅದು ಉಂಟು? ಈ ದನರು ಹೊತ್ತಿಕೊಂಡಾಗ ಸ್ವಲ್ಪ ಹಾಲು ಕೊಳ್ತೇವೆ, ನಾವು ಸ್ವಲ್ಪ ಜೋರು ಮಾಡಿಕೊಂಡು ಮತ್ತೆ ಬಿಡ್ತೇವೆ, ಮತ್ತೆ ಮೇವು ಮೇಗ್ತಾ ಇರ್ತದೆ. ಯಾವಾಗ್ಲೂ ಅವುಗಳ ಫ್ರೆಂಡ್ಗಳೇ. ಹೌದೌದು. ಆಮ್ಲೀಗ ಇವುಗಳ ಕಾಯಿಲೆ ಬೇರೆ ಏನು ಹೊಟ್ಟೆ ನೋವು ಬರುವಂತದ್ದು ಅಥವಾ ಅಜೀರ್ಣ ಆಗುವಂತದ್ದು ಅಂತ ಸಮಸ್ಯೆ ಎಲ್ಲ ಬರುದು? ಯಾವ್ದಿಲ್ಲ, ಯಾವ್ದಿಲ್ಲ, ಇಷ್ಟು ನನಗೆ ಯಾವ್ದೇ ಬಂದಿಲ್ಲ, ರೋಗ ಬಂದಿಲ್ಲ. ಸರಿಯಾಗಿ ತಿಂತೇವೆ, ಬಂದು ಮಧ್ಯಾಹ್ನ ಹೊತ್ತಾಗ ಹೋಗೋದ್ರೆ ಬರ್ತೇವೆ, ನೋಟಿ ಕಟ್ಟಿ ಆಗ್ತೇವೆ, ಸಂಜೆ ವಾಪಸ್ ಬಿಡ್ತೇವೆ ಅಷ್ಟೇ. ಆಮೇಲೆ ಈಗ ಕೆಚ್ಚಲು ಬಾವು ಅಥವಾ ಇದಕ್ಕೆ ಏನಾದ್ರು ಇಂಜೆಕ್ಷನ್ ಹಾಕುವಂತದ್ದು ಅಂತದೇನಾದ್ರು ಬೇಕಾಗ್ತದೆ? ಯಾವ್ದಿಲ್ಲ, ಯಾವುದೇ ನಾನು ಮಾಡಲಿಲ್ಲ, ಸ್ಟೇಟ್ಮೆಂಟ್ ಮಾಡಲಿಲ್ಲ. ಈ ಲೋಕಲ್ ಆಡುಗಳಿಗೆ ಯಾವುದು ಅಗತ್ಯವೇ ಇಲ್ಲ. 1 ಆಡು ಎಷ್ಟು ತೂಗ್ತದೆ ಸಾಮಾನ್ಯ? 1 ಗಂಡು ಆಡು ಸಾಮಾನ್ಯ ಒಂದು ಈಗ ಒಂದು ಅದೇ ಫಸ್ಟ್ ತಂದಂತ 2 ವರ್ಷದ ಆಡು ಉಂಟು, ಇವಾಗ ಅದಕ್ಕೆ 50 ಕೆಜಿ ಉಂಟು. 2 ವರ್ಷದ ಆಡು 50 ಕೆಜಿ? 50 ಕೆಜಿ ಉಂಟು. ಈಗ ನಿಮ್ಮಲ್ಲಿ ಹುಟ್ಟಿ ಬೆಳೆದ ಆಡು ಎಷ್ಟು ತೂಗ್ತದೆ? ನಮ್ಮಲ್ಲಿ ಹುಟ್ಟಿ ಬಂದ 30-40 ಕೆಜಿವರೆಗೆ ಉಂಟು. ಬರೀ ಗುಡ್ಡದಲ್ಲಿ ಮೇಯ್ದು ಬಂದ್ರೂ ಇಷ್ಟು ತೂಗ್ತದೆ? ಓದ್ತದೆ ಸರಿಯಾಗಿ ಮೇವು ಬಂದು. ಹಾಗೆ ಬೆಳಿಗ್ಗೆ ನಾವು ಮಾತ್ರ ಅದೇ ಸ್ವಲ್ಪ ಫುಡ್ ಕೊಡ್ತೇವೆ, ಗೋಧಿ ಬೂಸ ಎಳ್ಳೆಂಡಿ ಮತ್ತು ಮಡ್ಡಿ ಅಕ್ಕಿಯನ್ನು ಕೊಟ್ಟು ಅದನ್ನು ಮತ್ತೆ ಬೇರೆ ಯಾವುದು ಕೊಡುವಾಗಿಲ್ಲ. ಮತ್ತೆ ಸಂಜೆ ಆಗುವ ಮಧ್ಯಾಹ್ನ ನೀರು, ಸಂಜೆ ನೀರು ಕೊಡ್ತೀವಿ. ನೀರು ಯಥೇಚ್ಛ ಎಷ್ಟು ಬೇಕಾದ್ರೂ ಕುಡಿಯುತ್ತೆ, ಎಷ್ಟು ಬೇಕಾದ್ರೂ ಕುಡಿದೆ ನೀರು. ಹಾಗೆ ಒಂದು ಮರಿ ಹಾಕಿದ್ರೆ ಅದು 21 ಸಲ ಹಿಟ್ಟು ಬಂದು ಆಯ್ತು. ಈಗ ನನಗೆ ಎರಡು ಮರಿ ಫಸ್ಟ್ ತಂದ ಎರಡುಗಳಲ್ಲಿ ಮೂರು ಹೆಣ್ಣು ಮರಿಗಳು ಹುಟ್ಟಿ ಅದು ಮೂರು ಸತ್ತು ಮರಿ ಹಾಕಿದೆ. ಈಗ ಒಂದು ಸಾರಿಗೆ ಎಷ್ಟು ಮರಿ ಹಾಕ್ತವೆ? ಫಸ್ಟ್ನೇ ವರ್ಷ ಒಂದು ಮರಿ, ಒಂದೇ ಮರಿ ಹಾಕುದು. ಎರಡನೇ ಸತಿ ಯಾವಾಗ ಎರಡು ಮರಿ ಹಾಕ್ತದೆ. ಒಂದೇ ಸರಿಗೆ ಎರಡು ಹಾಕ್ತವೆ? ಒಂದೇ ಸರಿ ಹಾಕ್ತದೆ. ಹೆಚ್ಚು ಅಂದ್ರೆ? ಹೆಚ್ಚಾದ್ರೆ ಮೂರು ಮರಿ ಹಾಕ್ತದೆ. ಮೂರು ಮರಿ ಹಾಕಿದ್ರೆ ಒಂದು ಮರಿ ಬದುಕುದಿಲ್ಲ, ಅದು ಅದು ಆಹಾರಕ್ಕೆ ಹಾಲು ಸಾಕಾಗುದಿಲ್ಲ. ಹಾಗೆ ಎರಡು ಮರಿ ಸರಿ ಬದುಕುತ್ತೆ. ಈಗ ಹಾಲನ್ನು ಕರೆದು ಮಾರಾಟ ಮಾಡ್ಲಿಕ್ಕೆ ಅಂತ ಉಂಟು? ಅಲ್ಲ, ಹಾಲು ಕರೆದು ನಾವು ಮಾರಾಟ ಮಾಡುದು, ಅರ್ಧಕ್ಕೆ ತಿಂತೇವೆ ಮತ್ತೆ ಅಲ್ಲೇ ಬಿಡ್ತೇವೆ ಅಷ್ಟೇ. ಕರುಗಳಿಗೆ ಮಾತ್ರ? ನಾವು ಕರುಗಳಿಗೆ ಮಾತ್ರ. ಹೌದು ಹೌದು. ಆಮೇಲೆ ಈಗ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳುವಂತಹದ್ದು, ಈಗ ಈ ಹಿಕ್ಕೆಯನ್ನ ಹೆಕ್ಕುವಂತಹದ್ದು ಅಥವಾ ಗೊಬ್ಬರವನ್ನ ಪ್ರತ್ಯೇಕಿಸುವಂತಹದ್ದು ಇದೆಲ್ಲ ಪ್ರತಿ ದಿವಸ ಮಾಡಬೇಕಾ? ಇಲ್ಲ, ಅದು ಮೂರು ತಿಂಗಳೊಂದ್ಸರಿ ನಾವು ಗುಂಡಿಯಿಂದ ತೆಗೆದು ಬೇರೆ ಕಡೆ ಹಾಕ್ತೀವಿ. ಒಂದು ಅಡಿಕೆ ತೋಟಕ್ಕೆ, ತೆಂಗಿನ ತೋಟಕ್ಕೆ ಕೃಷಿಗೆ ಹಾಕ್ತೇವೆ, ಅದು ಅದರಲ್ಲಿ ಇರ್ತೇವೆ. ಮತ್ತೆ ಅದರಿಂದ ಏನೇ ಸಮಸ್ಯೆ ಬರುತ್ತೆ? ಏನು ಏನು ಸಮಸ್ಯೆ ಇಲ್ಲ. ಸ್ವಲ್ಪ ಮಳೆಗಾಲದಲ್ಲಿ ಮತ್ತೆ ನುಸಿ ಇರ್ತೇವೆ, ಅದಕ್ಕೆ ನಾವು ಸ್ವಲ್ಪ ಹೊಗೆ ಹಾಕ್ಬೇಕು. ಹಾಗೆ ಹಾಕಿದಲ್ಲಿ ಅದು ಯಾವ್ದು ಬರುದಿಲ್ಲ. ಈಗ ನುಸಿ ಬಾರದ ಹಾಗೆ ನಮಗೂ ಕೂಡ ತೊಂದರೆ ಆಗಬಾರ್ದು, ಅವುಗಳಿಗೆ ಕೂಡ ತೊಂದರೆ ಆಗಬಾರ್ದು. ಹೌದು, ಅದೇ ರೀತಿ ನಾವು ಹೊಗೆ ಹಾಕಿಬಿಟ್ರೆ ಆಯ್ತು. ಅಡಿಕೆ ಸಿಪ್ಪೆ ಸ್ವಲ್ಪ ಹೊಗೆ ಹಾಕಿದ್ರೆ ಒಂದು ಅರ್ಧ ಗಂಟೆ ಹೊಗೆ ಹಾಕಿ ಸಾಕ. ಆಡು ಸಾಕಣೆ ಅಲ್ಲದೆ ಬೇರೆ ಎಂತ ಮಾಡ್ತೀವಿ? ನೀವು ಹಸು ಸಾಕಣೆ ಕೂಡ ಮಾಡ್ತೀವಿ? ಹಸು ದನ ಸಾಕಣೆ ಮಾಡ್ತೀವಿ. ಎಷ್ಟು ಉಂಟು ಹಸು? ಒಂದು ದನ ಉಂಟು, ಅದರ ಕರು ಎರಡು. ಮನೆ ಕಟ್ಟಿದ ಮೊದಲಲ್ಲಿ ತುಂಬಾ ಇತ್ತು, ನಾಲ್ಕೈದು ದನ ಸಾಕ್ತಿದ್ದೆ, ಒಂದು ಹತ್ತು ಹದಿನೈದು ಲೀಟರ್ ಹಾಲು ಕೊಡ್ತಿದ್ದೆ. ಇವಾಗ ಸ್ವಲ್ಪ ಕಷ್ಟ ಆಗ್ತಾ ಬೇಡದ. ಹಾಗೆ ಈಗ ಹಸು ಸಾಕಣೆಗೆ ಹೋಲಿಸಿದ್ರೆ ಆಡು ಸಾಕಣೆ ಸುಲಭ ಅಂತ ಹೇಳ್ತೀರಾ? ಆಡು ಸಾಕಣೆ ಸುಲಭ. ಯಾಕೆ? ಅದಕ್ಕೆ ಅಂತ ಹೇಳಿ ಹೆಚ್ಚು ನಮಗೆ ಎಲ್ಲಿ ಬೇಕಾದ್ರೆ ಹೋಗುದು ತೊಂದರೆ ಇಲ್ಲ. ಸ್ವಲ್ಪ ಸಪ್ಪು ತಂದು ಹಾಕಿ ಬಿಟ್ಟರೆ ಆಯ್ತು. ಅದಲ್ಲದಿದ್ರೆ ಅದರಷ್ಟೇ ಬಿಟ್ಟು ಮೇವು ಬಂದು ಬರ್ತೇವೆ. ಅವುಗಳ ಪಾಡಿಗೆ ಹೋಗಿ ಬರ್ತವೆ? ಅವರ ಪಾಡಿಗೆ ಹೋದ್ರೆ ಅದು ಇನ್ನೊಬ್ಬರ ಜಾಗ ಹೋಗ್ತದೆ. ಅದಕ್ಕೆ ಬೇಕಾದ ನಾವು ಜೊತೆ ಇರ್ತೇವೆ, ನಮ್ಮ ಜಾಗದಲ್ಲೇ ಮೇಯಿಸಿ. ಹೌದು, ಬೇಯಲಿಬೇಕು, ಇಲ್ಲದಿದ್ರೆ ಅದು ಬೇರೆ ಒಬ್ಬರ ಜಾಗ ಹೋಗ್ತದೆ, ಅಲ್ಲಿ ಅವರಿಗೆ ತೊಂದರೆ ಬರ್ತದೆ. ಆಗ ನಮ್ಮೊಳಗೆ ಜಗಳ ಆಗ್ತದೆ. ಅದಕ್ಕೆ ಬೇಕಾಗಿ ಆಡಿನಿಂದಾಗಿ ಜಗಳ ಬೇಡ ಅಂತ ಉದ್ದೇಶ. ಈ ಗೊಬ್ಬರ ಎಲ್ಲ ನಿಮ್ಮ ಕೃಷಿಗೆ ಉಪಯೋಗಿಸ್ತಿರೋ ಅಥವಾ ಮಾರಾಟ ಮಾಡಿ? ನಮ್ಮ ಕೃಷಿಗೆ ನಮಗೆ ಬೇಕಾಗ್ತದೆ. ಹೌದು, ನಮ್ಮ ಅಡಿಕೆ ತೋಟ, ತೆಂಗಿನ ತೋಟಕ್ಕೆ ಬೇಕಾಗುತ್ತೆ. ಈಗ ಅದೇ ಸಾಕಾಗ್ತದ ನಿಮ್ಮ ಇದಕ್ಕೆ? ಸಾಕು, ನಮ್ಮ ಹಟ್ಟಿ ಗೊಬ್ಬರ ಉಂಟು, ಅದ್ರ ಜೊತೆ ಇದ್ರೂ ಹಾಕ್ತೀವಿ ನಾವು. ಇದೊಂದು ಎರಡು ಅಡಿಕೆ ಜಿಯಷ್ಟು ಗೊಬ್ಬರ ಇದು ಹಾಕ್ತೀವಿ. ಈಗ ಹಟ್ಟಿ ಗೊಬ್ಬರಕ್ಕೆ ಹೋಲಿಸಿ ನೋಡಿದ್ರೆ ಆಡಿನ ಹಿಕ್ಕೆಯಲ್ಲಿ ಏನು ವಿಶೇಷತೆ ಇದೆ? ಅದು ಗೊಬ್ಬರ ಜಾಸ್ತಿ ಒಳ್ಳೆ ಉತ್ಪತ್ತಿ, ಕೃಷಿ ತರಕಾರಿ ಗಿಡಗಳೆಲ್ಲ ಚೆಂದಾಗಿ ಬರ್ತದೆ. ಒಮ್ಮೆ ಹಾಕಿದ್ರೆ ಉಂಟಲ್ಲ, ಅದು ಒಂದು ಎರಡು ಸಾವಿರ ಗಿಡ ಇದು ಆಗ್ಲೋರಿಗೂ ಒಳ್ಳೆ ರೀತಿಯಲ್ಲಿ ಬರ್ತದೆ. ಹಾಗಿರುವಾಗ ಅದು ಉಕ್ಕಿ ಅದು ಒಳ್ಳೆ ಗೊಬ್ಬರ ಎರಡು ಬಿಟ್ಟೆ. ಈಗ ಹಸು ಸಾಕಣೆ ಬಗ್ಗೆ ಹೇಳಿ, ಅವುಗಳಿಗೆ ಹಿಂಡಿ ಕೊಡುವಂತಹದ್ದು ಅಥವಾ ಮೇವಿನ ಒಂದು ಹಸಿರು ಹುಲ್ಲು ಕೊಡುವಂತಹದ್ದು ಈ ಬಗ್ಗೆ? ಅದೇ, ನಾವು ದನವನ್ನಾದ್ರೂ ಅಷ್ಟೇ ಬೆಳಿಗ್ಗೆ ಒಂದು ಆರೂವರೆ ಗಂಟೆಗೆ ಹಿಂಡಿ ಇಟ್ಟು ಕರು ಬಿಟ್ಟಾಯ್ತು. ಆ ನಂತರ ಹುಲ್ಲು ತಂದಾಕಿ ಹತ್ತು ಗಂಟೆಗೆ ಒಮ್ಮೆ ಹುಲ್ಲು ಹಾಕಾಯ್ತು, ನೀರು ಬಿಟ್ಟಾಯ್ತು. ವಾಪಸ್ ಮಧ್ಯಾಹ್ನ ಬಾರಿ ಕೊಟ್ಟಾಯ್ತು, ನೀರು ಕೊಟ್ಟು ಸಂಜೆ ವಾಪಸ್ ಹುಲ್ಲು ಹಾಕಿ ಕರು ಬಿಡು, ವಾಪಸ್ ಬಾರಿ ಕೊಟ್ಟು ಬಿಟ್ಟಾಯ್ತು. ಅದರ ಗೊಬ್ಬರವನ್ನು ಹಟ್ಟಿಯಲ್ಲಿ ಇರ್ತದೆ, ಮತ್ತೆ ತಿಂಗಳು ಒಂದ್ಸರ್ತಿ ನಾವು ತೆಗೆದು ತೋಟ ಹಾಕ್ತೀವಿ. ಅದಕ್ಕೆ ಸೊಪ್ಪು ತಂದು ಹಾಕ್ಬೇಕೋ ಹೇಗೆ ಗೊಬ್ಬರ ಅಂದ್ರೆ? ಹಟ್ಟಿಗೆ ನಾವು ಗುಡ್ಡಿಗೆ ಸೊಪ್ಪು ತಂದು ಹಾಕಿ ಗೊಬ್ಬರ ಮಾಡೋದು. ಈಗ ಮಳೆಗಾಲದಲ್ಲೆಲ್ಲ ಸೊಪ್ಪು ತರುವುದೆಲ್ಲ ಸ್ವಲ್ಪ ಸಮಸ್ಯೆ ಆಗ್ಲಿಕ್ಕೆ? ಸಮಸ್ಯೆ ಆದ್ರೂ ಆಗ್ತದೆ. ಅದು ಏನಾದ್ರೂ ಬಜಕ್ರೆ ಮಾಡೋದಿಲ್ಲ ನಾವು. ಇಲ್ಲ ಇಲ್ಲ, ಗುಡ್ಡ ಸಪ್ಪನೆ ಉಂಟು, ಅದು ತಂದು ಹಾಕ್ತೇವೆ. ಈಗ ಮೊದಲಿನ ಹಾಗೆ ನಿಮ್ಗೆ ಸೊಪ್ಪು ಸಿಗುದು ಕೂಡ ಇಲ್ಲ? ಇಲ್ಲ, ಈಗ ಏಡಿದ್ರೆ ಸ್ವಲ್ಪ ತಿಂತದ್ವಿ, ಕಾಡು ಬಲ್ಲೆನೆಲ್ಲ ಇದು ಕೊಡ್ತದೆ. ಅದು ಮರದ ಸೊಪ್ಪನ್ನ ತಂದು ಕಡದು ಹಾಕಿ ಹಟ್ಟಿಯಲ್ಲಿ ಗೊಬ್ಬರ ಮಾಡ್ತೀವಿ. ಕಾಡಿನಲ್ಲಿ ಯಾವ ನಮೂನೆಯ ಸೊಪ್ಪೆಲ್ಲ ಸಿಗ್ತದೆ ನಿಮಗೆ ಇವಾಗ? ಮೊದಲೆಲ್ಲ ಈಗ ಏನು ಪಾರ್ಥನಿಯಂ ಇಂಥದ್ದೆಲ್ಲ ಸಿಗ್ತದೆ ಇವಾಗೆಲ್ಲ ಹುಲ್ಲು? ಇವಾಗ ಅದೇ ಸರಳಿ ಸೊಪ್ಪು, ಸರಳಿ ಮತ್ತೆ ಇಂಜಿರ ಸೊಪ್ಪು, ಮತ್ತೆ ನಮ್ಮ ಇದರಲ್ಲಿ ಬೆಣ್ಣಾರ ಸೊಪ್ಪು ಹೇಳ್ತೇವೆ ನಾವು, ಹಾಲು ಬಳ್ಳಿ, ಮಡಂಬೋಡಿ ಸೊಪ್ಪು, ಇದನ್ನೆಲ್ಲ ತಿಂತದೆ. ಆಮೇಲೆ ನಿಮ್ಮ ಕೃಷಿಯ ಬಗ್ಗೆ ಹೇಳಿ, ಈಗ ನೀವು ಅಡಿಕೆ ತೆಂಗು ಇಂಥದನ್ನು ಕೂಡ ಬೆಳೀತಾ ಇದ್ದೀರಿ ಹೇಳಿ? ನಾವು ಅದೇ ಸಣ್ಣ ಭೂಮಿ, ಅಡಿಕೆ ಆಗ್ತದೆ, ಒಂದು ಮೂರು ನಾಲ್ಕು ಗಂಟೆ ಅಡಿಕೆ ಅಷ್ಟು ಆಗ್ತದೆ. ಮತ್ತೆ ತೆಂಗು ಉಂಟು, ಅದರಲ್ಲಿ ಸ್ವಲ್ಪ ಮಂಗಗಳ ಉತ್ಪಾದನೆ ಜಾಸ್ತಿ, ಬಾಧೆ ಮಂಗಳದ ಬಗ್ಗೆ. ಕೊಕ್ಕೋ ಉಂಟು, ಅದು ಸಹ ಮಂಗಗಳಿಗೆ ಸರಿ. ಬೊಂಡೆ ಎಲ್ಲ ತಿಂತವ? ಬೊಂಡೆ ಎಲ್ಲ ತಿಂತೇವೆ, ನಮಗೆ ತೆಂಗಿನಕಾಯಿ ಸಿಕ್ಕುದೇ ಬರಿ ಅಪರೂಪ. ಮಂಗಗಳನ್ನು ಓಡಿಸೋದು ದೊಡ್ಡ ಕೆಲಸ. ಹೌದೌದು, ಅದು ನಮ್ಮೊಂದು ಈಗ ಯಾರೇ ಮಾಡುದಿಲ್ಲ, ಅದೆಷ್ಟು ಬೊಬ್ಬಾಡಿದ್ರು ಅದು ನಮ್ಮಷ್ಟಕ್ಕೆ ನೋಡು ಕುಬೇಲಿ ತಿಂದು ಕುಡಿ ತಿಂತದೆ, ಅಲ್ಲಿ ಇಟ್ಟು ಬೆಸಾಕಿ ಹೋಗ್ತದೆ. ಅಂದ್ರೆ ಈಗ ನಿಮ್ಮ ತೋಟದ ಸುತ್ತ ಏನಾದ್ರೂ ಕಾಡು ಮರಗಳು ಮರ ಉಂಟು, ಆ ಮರದಲ್ಲಿ ಬರ್ತೇವೆ. ಅವುಗಳಿಗೂ ಕೂಡ ತಿನ್ಲಿಕ್ಕೆ ಏನು ಆಹಾರ ಇಲ್ಲ, ಅದೇ ಬರ್ತಿತ್ತು. ನಾವು ಎಷ್ಟು ಬಬ್ಬಾಡಿದ್ರು ಅದು ಬಡಿಬೇಕಷ್ಟೇ. ನಾವು ಕೋವಿ ಏನಾದ್ರು ಇದ್ರೆ ಸ್ವಲ್ಪ ಓಡ್ತದೆ, ಬಡಿಸಬಹುದಷ್ಟು, ಇಲ್ಲದಿದ್ರೆ ಅದು ಸತ್ತು ಹೋಗುವಾಗಿಲ್ಲ. ಆಮೇಲೆ ಈಗ ಅಡಿಕೆ ಮರಕ್ಕೂ ಕೂಡ ಈ ಹಡ್ಡಿ ಗೊಬ್ಬರ ಹಾಕ್ತೀರಿ ಮತ್ತೆ ಆಡಿನ ಹಿಕ್ಕೆ ಹಾಕ್ತೀರಿ, ಅದು ಬಿಟ್ಟು ಬೇರೆ ಏನಾದ್ರು ರಾಸಾಯನಿಕ ಗೊಬ್ಬರ ಹಾಕ್ತೀರಾ? ಬೇರೆ ನಾವು ಯಾವ್ದು ಹಾಕುದಿಲ್ಲ, ಈಗ ಇದು ಸಾವಯವ ಗೊಬ್ಬರದಲ್ಲಿ ಹಟ್ಟಿ ಗೊಬ್ಬರವು ಏಡ್ನ ಬಿಟ್ಟೆ ಮಾತ್ರ. ಹೇಗೆ ಬರ್ತಾ ಇದೆ ಫಸಲು? ತೊಂದರೆ ನಮಗೆ, ಒಂದೇ ಸಾಮಾನ್ಯ ಒಂದು ವರ್ಷ ನಾವು ಕೃಷಿ ಮಾಡದಿದ್ರು ಅದು ಆ ಫಸಲು ಒಂದೇ ರೀತಿ ಕೊಡ್ತಾ ಇರ್ತದೆ. ಸ್ವಲ್ಪ ಹೆಚ್ಚು ಕಡಿಮೆ ಇರ್ತದೆ ಅಷ್ಟೇ. ಎಲ್ಲ ರೋಗ ಬಂದ್ರೆ ಅದಕ್ಕೆ ಉದ್ದಿವೆ ಹೋಗ್ತದೆ, ಇಲ್ಲದಿದ್ರೆ ಒಳ್ಳೆ ಫಸಲು ಇರ್ತದೆ. ಈ ವರ್ಷ ರೋಗದ ಪರಿಸ್ಥಿತಿ ಎಲ್ಲ ಹೇಗಿತ್ತು? ಈ ವರ್ಷ ಲಾಸ್ಟ್ ಮಳೆಯಿಂದ ಸ್ವಲ್ಪ ಜಾಸ್ತಿ ಇತ್ತು, ರೋಗ ಜಾಸ್ತಿ ಇತ್ತು. ಮೂರು ಸತಿ ಮದ್ದು ಬಿಟ್ಟು ಸ್ವಲ್ಪ ಕಂಟ್ರೋಲ್ ಬಂದಿದೆ ಇವಾಗ. ಈಗ ಮಳೆ ಇಲ್ಲ, ಮಳೆ ಇಲ್ಲ ಅಲ್ಲ, ಅದು ಕಂಟ್ರೋಲ್ ಬಂದಿದೆ. ಈಗ ಇನ್ನು ನೆಕ್ಸ್ಟ್ ಆಗ ನೋಡ್ಲೇಬೇಕು ಹೇಗೆ ಏನಾಗ್ತದೆ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಈಗ ನೀರಾವರಿ ವ್ಯವಸ್ಥೆ ಎಲ್ಲ ಹೇಗೆ ಉಂಟು? ನೀರಾವರಿ ನಮಗೆ ಬುಡು ನೀರು, ಬುಡು ನೀರಲ್ಲಿ ಮತ್ತೆ ಪಂಪ್ ಹಾಕಿ ಸ್ಪ್ರಿಂಕ್ಲರ್ ಹಾಕ್ತಿದ್ದೆ. ಮತ್ತೆ ಒಂದು ಕೆರೆ ಉಂಟು ನಮ್ದು, ಇಲ್ಲಿ ಅಲ್ಲಿ ಇಡೀ ಭೂಮಿ ಪಾದೆ ಕಲ್ಲು. ಒಂದು ಎಷ್ಟು ಮಣ್ಣು, ಎಷ್ಟು ಪದರ ಮಣ್ಣು ಉಂಟು, ಎಷ್ಟು ಫೀಟ್? ಅದು 3 ಫೀಟ್ ನಲ್ಲಿ ಕಲ್ಲು ಪಾದೆ. ಓಹೋ. ಹಾಗೆ ನಮ್ಮ ಮನೆ ಹತ್ತಿರ ಒಂದು ಬೋರ್ ತೆಗೆಸಿದೆ ಕಳೆದ ವರ್ಷ, 2 ವರ್ಷ ಆಯ್ತು. 800 ಫೀಟ್ ತೆಗೆದ್ರು ಸತ್ತು ನನಗೆ ನೀರು ಸಿಗ್ಲಿಲ್ಲ. ಹೌದು, ಪಾದೆ ಒಂದೇ ಪಾದೆ ಅಡಿಯಲ್ಲಿ ಇರಬಹುದು ನೀರು. 800 ಫೀಟ್ ತೆಗೆದ್ರು ಬರಲಿಲ್ಲ, ಮತ್ತೆ ಅಲ್ಲಿ ಬಿಟ್ಟು ಜಾಗ ಸರಿಯಾಗಿಲ್ಲ. ಹೌದು. ಈಗ 3 ಫೀಟ್ ಮಣ್ಣಿನಲ್ಲಿ ಇಟ್ಟುಕೊಂಡು ನೀವು ಕೃಷಿ ಮಾಡಬೇಕು ಅಂದ್ರೆ ಒಂದು ಸಾಹಸ ಅಂತ ಅನ್ಸೋದಿಲ್ವಾ? ಹೌದು ಸರ್, ಸ್ವಲ್ಪ ಒಂದು ಗುಂಡಿ ತೆಗೆಯುವುದು ಬಾರಿ ಕಷ್ಟ. ಒಂದು ಗುಂಡಿಗೆ ನಮಗೆ ಕಡಿಮೆ ಇಲ್ಲ ಅಂದ್ರೆ ಒಂದು 2 ಗಂಟೆ ಬೇಕಾಗ್ತದೆ. ಪೀಕಸರ ಹಾಕಿ ಕಲ್ಲು ತೆಗಿಬೇಕು, ಇದು ಮಾಡಬೇಕು, ವಾಪಸ್ ಮತ್ತೆ ಒಂದು ಫೀಟ್ ಮಣ್ಣು ತುಂಬಿಸಿ ನೋಡಬೇಕು. ಇಲ್ಲದಿದ್ರೆ ಅದರಲ್ಲಿ ಪಾದೆಯಲ್ಲಿ ಗಿಡ ಇಳುವುದಕ್ಕೆ ಕಷ್ಟ ಆಗ್ತದೆ. ಈಗ ಜಾಸ್ತಿ ಮಣ್ಣು ಇರುವಂತ ಅಂದ್ರೆ ಜಾಸ್ತಿ ಮಣ್ಣಿನ ಪದರ ಇರುವಂತಹ ಜಾಗದಲ್ಲಿ ಕೃಷಿ ಮಾಡುವುದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ನಿಮಗೆ? ಒಳ್ಳೆ ಮಣ್ಣಿದ್ದ ಜಾಗ ಎಲ್ಲ ಗಿಡಗಳ ಫಲವತ್ತಾಗಿ ಬರ್ತದೆ. ಒಳ್ಳೆ ಗೊಬ್ಬರ ಇಟ್ಟು ಎಲ್ಲ ಹಾಕಿದ್ರೆ ಇಷ್ಟು ನಾವು ಹಾಕಿದ್ರೆ ಅಷ್ಟೇ ನಮಗೆ ಅದು ಅದರಿಂದ ಫಸಲು ಕೊಡ್ತದೆ. ಕಲ್ಲು ಬಾದಲೆ ದೊಡ್ಡ ಈಟು ಕಡಿಮೆ, ಎಷ್ಟು ನೀರು ಹಾಕಿದ್ರು ಸತ ಅದು ಅಲ್ಲಿಗೆ ಕೆಂಪಾಗ್ತಾ ಇರ್ತದೆ. ಬೇಸಿಗೆಗಾಲದಲ್ಲಿ ನೀರು ಎಷ್ಟು ಹಾಕಿ ಸಾಕಾಗಲ್ಲ, ಒಣ ಕಾಯ್ತಾ ಇರ್ತಲ್ಲ ಅದು ಪಾದೆ. ಇದಕ್ಕೆ ಮುಚ್ಚಿಗೆ ಅಂತ ಏನ್ ಮಾಡ್ತೀವಿ? ಈಗ ಹಟ್ಟಿ ಗೊಬ್ಬರ ಇದೆಲ್ಲ ಹಾಕುದಲ್ದ ಬೇರೆ ಏನ ಸೋಗೆ ಅಂತದೆಲ್ಲ ಹಾಕ್ತೇವೆ ನಾವು. ಅದ್ರ ಕರ್ದ ಬುಡಕ್ಕೆ ಹಾಕ್ತೇವೆ, ಮತ್ತೆ ಹಾಳೆಯನ್ನು ಕರ್ದ ಹಾಕ್ತೇವೆ, ಮತ್ತೆ ಸ್ವಲ್ಪ ಸ್ವಲ್ಪ ಮಣ್ಣೆ ಹಾಕ್ತೇವೆ, ಫುಲ್ ಮಣ್ಣು ಹಾಕ್ತೇವೆ, ಸ್ವಲ್ಪ ಸ್ವಲ್ಪ ಮಣ್ಣು ಹಾಕುದು ಅಷ್ಟೇ. ಆಮೇಲೆ ತೆಂಗಿನಲ್ಲಿ ತೆಂಗಿನ ಕೃಷಿ ಹಾಗೆ ಅದ ಬುಡ ಬಿಡಿಸೋದು ಹಾಗೆ. ಹಟ್ಟಿ ಬುಡ ಬಿಡಿಸುವ ಕ್ರಮ ಈಗಲೂ ಉಂಟು? ಉಂಟು, ಗಲಗಟ ಉಂಟು ಸರ್. ಬುಡ ಬಿಡಿಸಿದ್ರೆ ಏನು ಅನುಕೂಲ? ಬುಡ ಬಿಡಿಸಿದ್ರೆ ಅದ್ರಲ್ಲಿ ಎರೆಹುಲ್ಲ ಉತ್ಪತ್ತಿ ಜಾಸ್ತಿ ಬರ್ತದೆ. ಈ ಹಟ್ಟಿ ಗೊಬ್ಬರದಲ್ಲೆಲ್ಲ ಜಾಸ್ತಿ ಅಲ್ಲ, ಈ ಹಳೆಯ ಬೇರೆಲ್ಲ ಕಟ್ ಮಾಡಿದ್ರೆ ಒಳ್ಳೇದಂತ ಹೇಳ್ತಾರಲ್ಲ, ಅದೇ ರೀತಿ ನಾವು ಭಾರಿ ತುಂಬಲ್ಲ, ಸ್ವಲ್ಪ ಮಣ್ಣು ತೆಗೆದು ಅದು ಪೂರ್ತಿ ನೆಲದ ಮೇಲೆ ಹಾಕೋದು, ಸ್ವಲ್ಪ ನಿಲ್ವಾಗ ಹಾಕಿ ಮಣ್ಣು ಮುಚ್ಚುತ್ತೆ. ಆಮೇಲೆ ಅಡಿಕೆಯನ್ನೆಲ್ಲ ಹಳತ್ತಿಗೆ ಸ್ಟಾಕ್ ಅಂತ ಇಡುವಂತ ಉಂಟ? ಇಡುವಾಗಿಲ್ಲ, ಇಲ್ಲ ಸ್ವಲ್ಪ ಎಲ್ಲ ಇರ್ತದೆ ಅಷ್ಟೇ. ಬೇಕಾದಾಗ ಸುಲಿದು ಮಾರಾಟ ಮಾಡೋದು, ನಮ್ಮ ಅಗತ್ಯ ಬಿದ್ದಾಗ ತೆಗೆದು ಸುಲಿದು ಮಾರಾಟ ಮಾಡೋದು. ಈಗ ಇದು ಸೋಲಾರ್ ಡ್ರೈ ಅಂದ್ರೆ ಒಣಗಿಸ್ಲಿಕ್ಕೆ ಏನಾದ್ರು ವ್ಯವಸ್ಥೆ ಉಂಟಾ? ಸಣ್ಣ ಸೋಲಾರ್ ಮಡಿ ಆಗಿದೆ, ಮಳೆಗಾಲಕ್ಕೆ ತೊಂದರೆ ಆಗುದಿಲ್ಲ, ಒಣಗಿಸ್ತಿದ್ದೆ. ಈಗ ಈ ಇತ್ತೀಚಿನ ವರ್ಷಗಳಲ್ಲಿ ಮಳೆಗಾಲದಲ್ಲಿಯೂ ಕೂಡ ಬೇಗ ಹಣ್ಣಾಗುದು ಅಂತ ಒಂದು ಸಮಸ್ಯೆ ಉಂಟಾ? ಈ ಸರ್ತಿ ಅಡಿಕೆ ಬೇಗ ಹಣ್ಣಾಗಿದೆ, ಬೇಗ ತರ ಸಾಮಾನ್ಯ ನಮಗೆ ಆಗಸ್ಟ್ ತಿಂಗಳಲ್ಲೇ ಹಣ್ಣು ಸಲಾಗಿದೆ. ಆಗಸ್ಟ್ ಸೆಪ್ಟೆಂಬರ್ ಈಗ ಹಾಗೆ ಲೆಕ್ಕದಲ್ಲಿ ಈಗ 3 ಕ್ವಿಂಟಲ್ ಅಡಿಕೆ ಆಗ್ಬೇಕು, ನಮ್ನೆ ಹಣ್ಣಾಗಿತ್ತು. ಇನ್ನು 3 ಕ್ವಿಂಟಲ್ ಅಂದ್ರೆ ಅಡಿಕೆ ತೋಟ ಇಲ್ಲ, ಖಾಲಿ ಆಯ್ತು. ಸಾಮಾನ್ಯವಾಗಿ ಫೆಬ್ರವರಿ ಮಾರ್ಚ್ ಗೆಲ್ಲ ಖಾಲಿ ಆಗ್ತದೆ ಹಳೆ ತೋಟ, ಮತ್ತು ಬೇಗ ಹಣ್ಣಾಗುದು ಹಳೆ ಕಮ್ಮುಗಳಲ್ಲಿ. ಊರಿನ ಅಡಿಕೆ ತೋಟ ಇದೆಯೋ ಅಥವಾ ಇದು ಮಂಗಳ ಅಂತ? ನಮ್ದು ಲೋಕಲ್ ಊರಿದೆ, ಊರಿನ ಅಡಿಕೆ ಇರೋದೇ ನಮ್ಮಲ್ಲಿ. ಊರಿನ ಅಡಿಕೆ ಹೆಚ್ಚು ತೂಕ ಅಂತ ಹೇಳ್ತಾರೆ? ಹೌದು, ಅದು ಸ್ವಲ್ಪ ಗಟ್ಟಿಯು ತೂಕವೂ ಬರ್ತದೆ. ಎಷ್ಟು ಅಡಿಕೆಗೆ 1 ಕಿಲೋ ಆಗ್ತದೆ? ನಮಗೊಂದು 80 ಕೆಜಿ ಅಡಿಕೆ, 90 ಕೆಜಿ ಅಡಿಕೆ, 1 ಕೆಜಿ ಬರ್ತದೆ. ಹೌದು, ಬೊಂಡು ಎಲ್ಲ ಕಡಿಮೆ ಕಡಿಮೆ ಒಳ್ಳೆ ಗಟ್ಟಿ ಉಂಟು. ಹೌದು. ಒಳ್ಳೇದು ಜನಾರ್ದನ್ ಗೌಡ ಅವರೇ, ಆಡು ಸಾಕಣೆಯನ್ನ ಮಾಡ್ತಾ ಇದ್ರಿ, ಜೊತೆಗೆ ಕೃಷಿಯನ್ನು ಕೂಡ ಮಾಡ್ತಾ ಇದ್ರಿ. ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಯು ಜನಾರ್ದನ ಗೌಡ ಅವರ ಆಡು ಸಾಕಣೆ ಅನುಭವ ಕುರಿತಾದ ಸಂದರ್ಶನ ಕೇಳಿದಿರಿ. ಸಂದರ್ಶಕರು TS ಪ್ರಸಾದ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕಿಸಾನ್ವಾಣಿ, ಕಿಸಾನ್ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ವಾಣಿ. Introducing Bandhavya Child Care Center at Father Muller Medical College Hospital, Kankanadi. Your one-stop multidisciplinary center for development assessments, therapies and personalized interventions. From early childhood needs to adolescent care, every child receives integrated support from skilled specialists under one roof. Visit Bandhavya Child Care Center at Father Muller, Kankanadi and give your child the right start.